ಈ ಕುರಿತು ಅವರೊಂದಿಗೆ ಮಾತನಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮಗ್ರ ಪೀಡೆ ನಿರ್ವಹಣೆಗೆ ಯಾಂತ್ರಿಕ ಕ್ರಮಗಳು, ಈ ಕುರಿತು ಸ್ವಲ್ಪ ಹೇಳೋದಾದ್ರೆ ಏನ್ ಹೇಳ್ತೀರಿ ಪ್ರಾರಂಭದಲ್ಲಿ? ಯಾಂತ್ರಿಕ ಕ್ರಮಗಳನ್ನು ನಾವು ಪೀಡೆ ನಿರ್ವಹಣೆಗೆ ಬಹಳ ಹಿಂದಿನಿಂದ ಬಳಸ್ಕೊಂಡು ಬರ್ತಿದ್ದೀವಿ. ರಾಸಾಯನಿಕ ಕ್ರಮ ಬಳಸ್ತೀವಿ, ಮತ್ತೆ ಭೌತಿಕ ಕ್ರಮಗಳನ್ನು ಬಳಸ್ತೀವಿ. ಇದಕ್ಕೆಲ್ಲ ಮುಖ್ಯವಾಗಿ ಈಗಿನ ಕಾಲಕ್ಕೆ ತಕ್ಕಂತ ಉಪಯೋಗ ಮಾಡ್ಕೊಬೇಕು ಅಂದ್ರೆ ಯಾಂತ್ರಿಕ ಕ್ರಮಗಳು ಬಹಳಷ್ಟು ಮುಖ್ಯವಾಗಿರ್ತವೆ. ಇದರಿಂದ ಯಾವ ಕ್ರಮ ಇತ್ತು ಅಂತ ಹೇಳ್ತೀರಾ ಸರ್? ಇತ್ತೀಚೆಗೆ ಯಾಂತ್ರಿಕ ಕ್ರಮ ಬಂತು, ಮುಂಚೆ ಎಲ್ಲ? ಹಿಂದೆ ಯಾಂತ್ರಿಕ ಕ್ರಮಗಳು ಇದ್ರೂ ಅಷ್ಟಾಗಿ ಒತ್ತು ಕೊಡ್ತಾ ಇರಲಿಲ್ಲ. ಆಮೇಲೆ ಈಗ ಆಧುನಿಕ ಕೃಷಿಯಲ್ಲಿ ನಾವು ಕೀಟನಾಶಕಗಳಿಗೆ ಹೆಚ್ಚು ಒತ್ತು ಕೊಟ್ಟುಬಿಟ್ಟು ಪೀಡೆ ನಿರ್ವಹಣೆ ಮಾಡಿಬಿಟ್ಟು ವಾಯುಮಾಲಿನ್ಯ ಮಾಡ್ಕೊಂಡು ಪರಿಸರನ ಹಾಳು ಮಾಡಿಕೊಂಡು ಆರೋಗ್ಯನೂ ನಾವು ಹಾಳು ಕಿಟ್ಕೊಳ್ತಿದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಕೃಷಿ ಪದ್ಧತಿ ಬದಲಾವಣೆ ಆಗಿರೋದ್ರಿಂದ ಈ ಕಾಲಕಾಲಕ್ಕೆ ತಕ್ಕಂತೆ ನಮಗೆ ಏನ್ ಬೇಕಾಗಿರುತ್ತಂತೆ ಯಾಂತ್ರಿಕ ಕ್ರಮಗಳನ್ನು ಬಳಸಿದ್ರೆ ನಮ್ಮ ಆಹಾರ ಶುದ್ಧವಾಗಿರುತ್ತೆ, ಮತ್ತೆ ಆರೋಗ್ಯನೂ ಶುದ್ಧವಾಗಿರುತ್ತೆ, ಅಂತ ಆಹಾರ ಸಿಗುತ್ತೆ. ಮತ್ತೆ ಈ ಪೀಡೆಗಳನ್ನು ನಾಶ ಮಾಡಬಹುದು, ಮತ್ತೆ ಜೈವಿಕ ಕೀಟಗಳ ನಿಯಂತ್ರಣ ಪರೋಪಕಾರಿ ಜೀವಿಗಳನ್ನು ಸಹ ನಾವು ಉಳಿಸಿಕೊಂಡು ಸಮತೋಲನವಾಗಿ ಇಟ್ಟುಕೊಂಡು ಸುಮಾರು ಹಲವು 10 ವಿಧಾನಗಳಿದ್ದಾವೆ. ಆ ಎಲ್ಲ ವಿಧಾನಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಬಳಸಿಕೊಂಡು ನಾವು ಪೀಡೆಗಳನ್ನು ನಿರ್ವಹಣೆ ಮಾಡ್ಕೋಬೇಕು. ನಿಮ್ ಪ್ರಕಾರ ಬಗ್ಗೆ ಈ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಪ್ರಾರಂಭದಲ್ಲಿ ಪೀಡೆ ಅಂದ್ರೆ ಏನು ಅಂತ ಹೇಳ್ತೀರಿ ಸರ್? ಪೀಡೆ ಅಂದ್ರೆ ನಾವು ಸಾಮಾನ್ಯವಾಗಿ ಕರಿತಕ್ಕಂಥದ್ದು ಏನಪ್ಪ ಅಂತಂದ್ರೆ ಯಾವುದಾದೊಂದು ಸೂಕ್ಷ್ಮಾಣು ಜೀವಿ ರೋಗಾಣೆನೇ ಆಗಲಿ ಅಥವಾ ಕೀಟನೇ ಆಗಲಿ ಒಂದು ಕಳೆನೇ ಆಗಲಿ ಈ ಮೂರರಲ್ಲಿ ಯಾವುದೇ ಆಗಲಿ ಅವು ಮಾನವನ ಹಿತರಕ್ಷಣೆಗೆ ಧಕ್ಕೆ ಉಂಟು ಮಾಡಿ ಆರ್ಥಿಕ ಸ್ಥಿತಿಯನ್ನು ಏರುಪೇರು ಮಾಡಿದಾಗ ಅವುಗಳನ್ನು ನಾವು ಪೀಡೆ ಅಂತ ಕರಿತೀವಿ. ಜೊತೆಗೆ ಈ ಸಮಗ್ರ ಪೀಡೆ ನಿರ್ವಹಣೆ ಅಂತ ಅಂದ್ರೆ ಏನು ಅಂತ ಹೇಳ್ತೀರಿ? ಈ ಎಲ್ಲ ಪದ್ಧತಿಗಳು ಅಂತಂದ್ರೆ ಕೀಡೆ ನಿರ್ವಹಣೆ ಮಾಡೋದಕ್ಕೆ ನಾವು ಯಾಂತ್ರಿಕ ಕ್ರಮ ಬಳಸಬಹುದು, ರಾಸಾಯನಿಕ ಕ್ರಮ ಬಳಸಬಹುದು, ಇನ್ನೂ ಬೇಕಾದಂತ ಯುವಿ ರೇಡಿಯೇಷನ್ಸ್ ಅಂತ ಏನ್ಬಿಡ್ತಾವ ಅವನ್ನೆಲ್ಲ ಬಳಸಬಹುದು. ಒಟ್ಟಾರೆ ಏನಂದ್ರೆ ಈ ಎಲ್ಲ ಕ್ರಮಗಳನ್ನು ನಾವು ಒಟ್ಟುಗೂಡಿಸಿಕೊಂಡು ಬೆಳೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕೀಟ ಬರ್ತದೆ, ರೋಗ ಬರ್ತದೆ, ಕಳೆ ಬರ್ತವೆ ಅಂತ ಅವುಗಳೆಲ್ಲ ಕಾಲಕಾಲಕ್ಕೆ ತಕ್ಕಂತೆ ಬಳಕೆ ಮಾಡಿಕೊಂಡು ಪೀಡೆಗಳನ್ನು ನಿರ್ವಹಣೆ ಮಾಡದೇ ಯಾಂತ್ರಿಕ ಇದು ಸಮಗ್ರ ಪೀಡೆ ನಿರ್ವಹಣೆ ಅಂತ ನಾವು ಕರಿತೀವಿ. ಜೊತೆಗೆ ಈ ಸಮಗ್ರ ಅಂದ್ರೆ ಪೀಡೆಗಳು ಜಾಸ್ತಿ ಆದಾಗ ಇದ್ರ ಹೆಚ್ಚಳಕ್ಕೆ ಕಾರಣಗಳೇನು ಅಂತೀರಿ? ನಂತರ ಇದು ಹೆಚ್ಚಳ ಆದ್ರೆ ಇದನ್ನು ನಿಯಂತ್ರಿಸಕ್ಕೆ ಇರತಕ್ಕಂತಹ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಮೊದಲು ನಮ್ಮ ಪರಿಸರದಲ್ಲಿ ಎಲ್ಲ ಜೀವಿಗಳು ಸಮತೋಲನ ಆಗಿದ್ದು ಅವತ್ತಿನ ದಿನ ನಾವು ಔಷಧಿಗಳ ಪ್ರಮಾಣ ಬಳಕೆ ಮಾಡ್ತಿರ್ಲಿಲ್ಲ. ನಮ್ಮ ಜನಸಂಖ್ಯೆ ಏರ್ತಾ ಹೋಯ್ತು. ಏರಿದ ಜನಸಂಖ್ಯೆಗೆ ನಾವು ಏನ್ ಮಾಡ್ತಿದೀವಿ ಅಂತೆ ಆಹಾರ ಬೇಡಿಕೆ ಪೂರೈಕೆ ಜಾಸ್ತಿ ಆಗ್ತಾ ಬಂತು. ಅಂದ್ರೆ ಇರ್ತಕ್ಕಂತ ಜಮೀನಿನಲ್ಲೇ ಹೆಚ್ಚಿಗೆ ಜಮೀನೇನು ನಮಗೆ ಬರೋದಿಲ್ಲ, ಅದರಲ್ಲೇ ನಾವು ಹೆಚ್ಚಿನ ಉತ್ಪಾದನೆ ಮಾಡೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಕಾಡೇನಾರು ಇದ್ರೆ ಆ ಕಾಡನ್ನು ಕಡಿದ್ವಿ. ಕಾಡಿನಲ್ಲಿ ಆಶ್ರಯ ಪಡೆದಿರ್ತಕ್ಕಂತ ಪೀಡೆಗಳು ಅಂದ್ರೆ ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ಹುಳ ಆಗ್ಬೋದು, ರೋಗಾಣುಗಳಾದ್ರು ಅವಕ್ಕೆ ಆಹಾರದ ಕೊರತೆಯಿಂದ ನಾವು ಬೆಳೀತಕ್ಕಂತ ಆಹಾರ ಬೆಳೆಗಳ ಮೇಲೆ ಬಂದು ಪೀಡೆಗಳಾಗಿ ಪರಿವರ್ತನೆ. ಅದಲ್ಲದೆ ಮತ್ತೆ ಅಧಿಕ ಇಳುವರಿ ತಳಿಗಳಿಂದ ನಾವು ಹೆಚ್ಚು ಲಾಭ ಪಡಿತೀವಿ ಅಂತ ಒಂದು ಮನುಷ್ಯನ ಗುರಿ ಆಗಿರೋದ್ರಿಂದ ಅಧಿಕ ಇಳುವರಿ ತಳಿಗಳನ್ನು ಹೆಚ್ಚೆಚ್ಚಾಗಿ ಬೆಳೆಯಕ್ಕೆ ಹೋದಾಗ ಅವು ಸರ್ವೇ ಸಾಮಾನ್ಯವಾಗಿ ಅವು ರೋಗ ಮತ್ತು ಕೀಟಗಳಿಗೆ ತುತ್ತಾಗ್ತವೆ. ಹಿಂಗೆ ಇನ್ನೂ ಸುಮಾರು ಕಾರಣಗಳಿದೆ. ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪ ಅಂತಂದ್ರೆ ನಾವು ಹೆಚ್ಚು ಇಳುವರಿ ಪಡೆಯೋದಕ್ಕೋಸ್ಕರ ನಾವು ರೈತರುಗಳು ನಮ್ಮ ಬೆಳೆ ಪದ್ಧತಿ ಬದಲಾವಣೆ ಮಾಡ್ತೀವಿ. ವರ್ಷವಿಡೀ ನಾವು ಒಂದೇ ಬೆಳೆ ಇರಂಗ್ ಮಾಡ್ತೀವಿ. ಅದು ಅಲ್ಲದೆ ಸುಮಾರು ಮೈಲ್ಗಳು ದೂರ ಹತ್ರ ಒಂದೇ ತರ ಬೆಳೆ ಬೆಳ್ಕಂತ ಹೋಗ್ತಿದೀವಿ. ಬೆಳೆ ಪರಿವರ್ತನೆ ಮಾಡೋದಿಲ್ಲ. ಈ ರೀತಿ ಮಾಡೋದ್ರಿಂದ ಏನಾಗತ್ತಂತಂದ್ರೆ ಬೆಳೆ ಪರಿವರ್ತನೆ ಆಗದೆ ಇದ್ದಾಗ ಅದೇ ಒಂದೇ ಬೆಳೆ ನಿಯಮನ ಅಧಿಕ ಇಳುವರಿ ತಳಿಗಳನ್ನ ಬಳಸೋದ್ರಿಂದ ನಾವು ಪೀಡೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಪೀಡೆಗಳನ್ನು ಅತಿ ಸುಲಭ ಖರ್ಚಿನಲ್ಲಿ ನಾವು ನಿರ್ವಹಣೆ ಮಾಡಬೇಕಂತಂದ್ರೆ ಯಾಂತ್ರಿಕ ಕ್ರಮಗಳನ್ನು ನಾವು ಸರಿಯಾಗಿ ಅಳವಡಿಸಬೇಕಾಗುತ್ತೆ. ಈ ಸರಿಯಾಗಿ ಅಳವಡಿಸಿಕೊಂಡ್ರೆ ಈ ಸನ್ನಿವೇಶಗಳನ್ನು ನಾವು ಎಂಥ ಸಂದರ್ಭದಲ್ಲಿ ಯಾವುದೇ ಅವಿದ್ಯಾವಂತ ರೈತರನೇ ಆಗಲಿ ವಿದ್ಯಾವಂತ ರೈತರನೇ ಆಗಲಿ ಬೆಳೆಸ್ಕೊಂಡ್ರೆ ಕೀಡೆಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ಕೊಂಡು ಉತ್ತಮ ಗುಣಮಟ್ಟದ ಆಹಾರವನ್ನು ನಾವು ಪಡೆಯಬಹುದು. ಅದೇ ಜೊತೆಗೆ ಯಾವ್ಯಾವ ಕ್ರಮಗಳನ್ನು ನಿಯಂತ್ರಿಸಬಹುದು ಅಂತ ಹೇಳ್ತೀರಾ ಸರ್? ಕ್ರಮಗಳಂತಂದ್ರೆ ಈ ಯಾಂತ್ರಿಕ ಕ್ರಮಗಳಿಂದ ನಿಯಂತ್ರಣ ಮಾಡಬಹುದು, ರಾಸಾಯನಿಕ ಕ್ರಮಗಳಿಂದನೂ ನಾವು ಪೀಡೆ ನಿರ್ವಹಣೆ ಮಾಡಬಹುದು ಅಂತ ನಾವು ಒಂದು ಊಹೆ ಮಾಡಿಕೊಂಡ್ರು. ಯಾಂತ್ರಿಕ ಕ್ರಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಬಹಳ ಒಳ್ಳೇದು. ಜೊತೆಗೆ ಪ್ರಮುಖ ಬೆಳೆಗಳಲ್ಲಿ ಯಾವ ರೀತಿಯಾದ ಯಾಂತ್ರಿಕ ಕ್ರಮಗಳನ್ನು ಅಳವಡಿಸ್ಕೋಬಹುದು ಅಂತ ಹೇಳ್ತೀರಿ? ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಪ್ರಮುಖ ಬೆಳೆಗಳು ಈಗ ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳ ಅಂತ ಕರಿ, ಅದಲ್ಲದೆ ಭತ್ತ ರಾಗಿ ಅಂತ ನಮಗೆ ಸರ್ವೇ ಸಾಮಾನ್ಯವಾಗಿ ಜೀವನಕ್ಕೆ ಬೇಕಾಗಿರುತ್ತೆ. ಅಲ್ಲದೆ ಶಿವಮೊಗ್ಗ ಭಾಗದಲ್ಲಿ ಅಡಿಕೆ, ತೆಂಗು, ಏಲಕ್ಕಿ ಈ ಮುಂತಾದ ಬೆಳೆಗಳಿದ್ದಾವೆ. ಅಂದ್ರೆ ಈ ಸಮಗ್ರ ಪೀಡೆ ನಿರ್ವಹಣೆ ಮಾಡಬೇಕಂದ್ರೆ ಇಂತಹ ಬೆಳೆಗಳಲ್ಲಿ ನಾವು ನಿರ್ವಹಣೆಯಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕು. ಮಣ್ಣಿನ ಫಲವತ್ತತೆ ಸಸ್ಯಗಳ ಅಥವಾ ಗಿಡಗಳ ಮಣ್ಣಿನ ಆರೋಗ್ಯವೇ ಸಸ್ಯಗಳ ಆರೋಗ್ಯ, ಸಸ್ಯಗಳ ಆರೋಗ್ಯನೇ ಮನುಷ್ಯನ ಆರೋಗ್ಯ. ಅದಕ್ಕಾಗಿ ನಮ್ಮ ಹಿಂದಿನವರು ಮಣ್ಣಿನ ಗುಣಮಟ್ಟ ಚೆನ್ನಾಗಿದ್ರೆ ಆರೋಗ್ಯದ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅವ್ರು ಹೇಳ್ತಕ್ಕಂಥ ನಾಣ್ಣುಡಿಗೆ ಏನಪ್ಪಾ ಅಂತಂದ್ರೆ ಮನುಷ್ಯನ ಆರೋಗ್ಯನೂ ಚೆನ್ನಾಗಿರುತ್ತೆ, ಸಸ್ಯಗಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಂತ ಸಸ್ಯಗಳಿಂದ ಮಾಡಿದ ಪದಾರ್ಥಗಳು, ಆಹಾರ ಪದಾರ್ಥಗಳು, ತಿಂಡಿ ತಿನಿಸುಗಳು ಎಲ್ಲದಕ್ಕಿಂತ ಬಹಳಷ್ಟು ರುಚಿಕರವಾಗಿರುತ್ತೆ. ಮತ್ತೆ ಹೆಚ್ಚು ಶಕ್ತಿಶಾಲಿಯಾಗಿ ಕೀಟಗಳಿಗೆ ಶಟದು ನಿಲ್ತವೆ, ರೋಗಾಣುಗಳು ಸಹ ಇವುಗಳ ಹತ್ತಿರ ಬರೋದಿಲ್ಲ. ಯಾಕಂತಂದ್ರೆ ಅವಕ್ಕೆ ಸ್ವಯಂ ರೋಗ ನಿರೋಧಕ ಶಕ್ತಿಗಳನ್ನು ಹೊಂದಿರ್ತವೆ. ಅದಕ್ಕೋಸ್ಕರ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಕಾಪಾಡಬೇಕು. ಹೀಗೆ ಇನ್ನೂ ಯಾಂತ್ರಿಕ ಕ್ರಮಗಳಂದ್ರೆ ಮಾಗಿ ಉಳುಮೆ ಮಾಡಬೇಕು, ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು, ಪೈರು ನಾಟಿ ಮಾಡುವಾಗ ಪೈರಿನ ತುದಿ ಜೂಟಿ ನಾಟಿ ಮಾಡಬೇಕು. ಒಂದು ವೇಳೆ ತೋಟಗಾರಿಕಾ ಬೆಳೆಗಳಿದ್ರೆ ಅವುಗಳನ್ನು ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಪ್ರೂನಿಂಗ್ ಅಂತ ಕರಿತೀವಿ, ಅಂದ್ರೆ ರೆಂಬೆ ಕೊಂಬೆ ಕತ್ತರಿಸತಕ್ಕಂಥ ಪರಿಸ್ಥಿತಿ ಮಾಡಿದ್ರೆ ಅವುಗಳ ಮೇಲೆ ಬರತಕ್ಕಂಥ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಮೋಹಕ ಬಲೆಗಳು ಮತ್ತೆ ಬದುಗಳು ಸವರೋದಂತ ಅಂದ್ರೆ, ಯಾಕಂದ್ರೆ ಕೆಲವೊಂದು ಕೀಟಗಳು ಬದುವಿನ ಮೇಲೆ ಮೊಟ್ಟೆ ಇಡ್ತಾ ಹೋಗ್ತವೆ. ಆ ಬದುವಿನ ಮೇಲೆ ಇರತಕ್ಕಂಥ ಮೊಟ್ಟೆಗಳು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇಟ್ಟಾಗ ಮುಂದಿನ ಮುಂಗಾರನೆಗೆ ಅವು ದೊಡ್ಡ ಪ್ರೌಢ ಕೀಟಗಳಾಗಿ ಬಂದ್ಬಿಟ್ಟು ಬೆಳೆಗಳ ಮೇಲೆ ಹಾನಿ ಮಾಡುತ್ತೆ. ಆ ಟೈಮ್ನಲ್ಲಿ ಬದು ಕೊಚ್ಚಿದ್ರೆ ಮೊಟ್ಟೆ ಕೋಶ ಹುಳು ಏನೇ ಇರಲಿ ಎಲ್ಲ ಬಿಸಿಲಿನ ತಾಪಕ್ಕೆ ತುತ್ತಾಗ್ಬಿಟ್ಟು ಹೋಗ್ತವೆ. ಅದೇ ರೀತಿ ಅಂಟು ದ್ರಾವಗಳ ಬಳಕೆಗೆ, ಇನ್ನು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹುಳುಗಳು ಬರಬಾರದು ಅಂತಂದ್ರೆ ನಾವು ಕಾಲುವೆ ತೋಡ್ಬಿಟ್ರೆ ಅಲ್ಲಿ ಟ್ರೆಂಚ್ ಅಂತ ಕರಿತೀವಿ. ಆ ಕಾಲುವೆ ತೋಡಿದಾಗ ಆ ಹುಳು ಆ ಕಡೆಯಿಂದ ಈ ಕಡೆಗೆ ಬರಲ್ಲ, ಇದ್ದಂತ ತೋಟದಾಗ ಮಾತ್ರ ಇರುತ್ತೆ. ಒಂದೇಳು ನೀವೇನಾದ್ರು ನಿರ್ವಹಣೆ ಮಾಡಿದ್ರೆ ನಿಮ್ಮ ತೋಟಕ್ಕೆ ಬರೋದಿಲ್ಲ, ಪಕ್ಕದ ತೋಟದಲ್ಲಿ ಹಂಗೆ ಇರುತ್ತೆ. ಧ್ವನಿವರ್ಧಕಗಳನ್ನು ಸಹ ಕೆಲವೊಂದು ಕೀಟಗಳ ಆತೆ ಪಕ್ಷಿಗಳ ಆತೆ ಅವು ಆ ಧ್ವನಿಗಳನ್ನು ನಾವು ಅನುಕರಣೆ ಮಾಡಿದಾಗ ಅವಕ್ಕೆ ಬೆಚ್ಚಿ ಬೀಳ್ತಕ್ಕಂಥ ಸನ್ನಿವೇಶ ಉಂಟಾಗಿ ಅವು ತಮ್ಮ ಜಾಗ ಖಾಲಿ ಮಾಡಿಬಿಡ್ತವೆ. ಇದರಿಂದ ನಮ್ಮ ಬೆಳೆ ಮೇಲೆ ಹಾನಿ ಮಾಡೋದು ಕಡಿಮೆ ಆಗ್ತೈತೆ. ಇನ್ನು ಪಟಾಕಿ ಸಿಡಿಸೋದು ಮತ್ತೆ ಪ್ರತಿಬಂಧಕ ವಸ್ತುಗಳು ಬಳಕೆ ಮಾಡ್ಕೋಬಹುದು. ಇನ್ನು ಕಾಡು ನಾಶ ಆಗ್ತಿದ್ದಂಗೆಲ್ಲ ಕಾಡು ಪ್ರಾಣಿಗಳೆಲ್ಲ ಈಗ ನಮ್ಮ ನಾಡಿಗೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟು ಮನುಷ್ಯನ ಮೇಲೆ ದಾಳಿ ಮಾಡೋದಲ್ಲದೆ ಬೆಳೆಗಳನ್ನು ಹಾನಿ ಮಾಡ್ತವೆ. ಅದರಲ್ಲಿ ಆನೆ, ಮಂಗ, ಕಾಡಂದಿ ಇವು ಅತಿ ಹೆಚ್ಚು ಹಾನಿ ಮಾಡ್ತಕ್ಕಂಥ, ಇವಕ್ಕೆ ಕಂದಕಗಳನ್ನು ತೋಡಬೇಕಿದ್ದರಿಂದ ಸ್ವಲ್ಪ ಆಗ್ತವೆ. ಎಷ್ಟೇ ಆದರೂ ಇಷ್ಟೊಂದು ನಾನು ಏನು ಹೇಳಿದ್ದೀನೋ ಯಾಂತ್ರಿಕ ಕ್ರಮಗಳಲ್ಲಿ ಅವುಗಳನ್ನು ಒಂದೊಂದೇ ನೋಡ್ತಾ ಬಂದರೆ, ಮೊದಲನೇದಾಗಿ ಮಣ್ಣಿನ ಫಲವತ್ತತೆ ಅಂತ ತಿಳ್ಕೊಳ್ಳಿ. ಈ ಮಣ್ಣಿನ ಫಲವತ್ತತೆ ಎಲ್ಲ ಬೆಳೆ ಯಾವುದೇ ಬೆಳೆ ಇರಲಿ ನಾವು ಮಣ್ಣಿನ ಆರೋಗ್ಯ ಕಾಪಾಡಬೇಕು. ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ನೀರು ಮತ್ತೆ ಆ ಮಣ್ಣಿಗೆ ಕೆಂಪಣ್ಣ ಅಥವಾ ಇನ್ನೊಂದೇ ಮಣ್ಣೇ ಆಗಲಿ ಹಸಿರೆಲೆ ಗೊಬ್ಬರ ಸೇರಿಸ್ತಾ ಹೋದಾಗ ಆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಆರೋಗ್ಯನೂ ಹೆಚ್ಚುತ್ತೆ. ಅಂತ ಹೊಲದಲ್ಲಿ ನೀವು ಏನೇ ಬೆಳೆ ಹಾಕಿದ್ರು ಬೆಳೆ ಹುಲಸಾಗಿ ಬಂದು ಸೊಗಸಾಗಿ ಬಂದು ರೈತನಿಗೆ ಯಾವ ನಷ್ಟನೂ ಆಗೋದಿಲ್ಲ. ಜೊತೆಗೆ ಮಾಗಿ ಉಳುಮೆ ಮತ್ತು ಆಳವಾದ ಉಳುಮೆಯ ಪ್ರಾಮುಖ್ಯತೆಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಾಗಿ ಉಳುಮೆ ಮತ್ತು ಆಳ ಉಳುಮೆ, ಇದರಲ್ಲಿ ಮಾಗಿ ಉಳುಮೆ ಅಂತಂದ್ರೆ ಏನಪ್ಪ ಅಂದ್ರೆ ಬೆಳೆ ಕಟಾವಾದ ತಕ್ಷಣ ನಾವು ಮಾಡ್ತಕ್ಕಂಥದ್ದು ಮಾಗಿ ಉಳುಮೆ. ಒಂದು ರೈತರು ಮಾಗಿ ಉಳುಮೆ ಮಾಡೋಕೆ ಶುರು ಮಾಡ್ತಾರೆ ಯಾವಾಗ ಅಂತಂದ್ರೆ ಬೆಳೆ ಕಟಾವಾಗಿ ಅಕ್ಟೋಬರ್ ನವೆಂಬರ್ ಆದ್ಮೇಲೆ ಕಟಾವಾಗಿರ್ತದೆ, ಮಾರ್ಚ್ ಏಪ್ರಿಲ್ ಮಾಡ್ತಾರೆ. ಅದೇ ತರ ಆಳವಾದ ಉಳುಮೆ ಅಂತಂದ್ರೆ ನಾವು ಉಳುಮೆ ಮಾಡ್ತಾ ಹೋಗ್ತೀವಿ ಒಂದೇ ಲೆವೆಲ್ಗೂ ಮಾಡ್ತಾ ಹೋದಾಗ ಒಂದೇ ಮಟ್ಟಕ್ಕೆ ಮಾಡ್ತಾ ಹೋದಾಗ ಅಲ್ಲಿ ಒಂದು ಗಟ್ಟಿ ಪದರ ಸೃಷ್ಟಿಯಾಗಿಬಿಟ್ಟು ಅಲ್ಲಿಂದ ಬೇರೆ ಕೆಳಗೆ ಹೋಗೋದಿಲ್ಲ, ಅವಾಗ ಗಿಡಗಳ ಬೆಳವಣಿಗೆ ಕಮ್ಮಿ ಆಗುತ್ತೆ. ಈ ಮಾಗಿ ಮತ್ತು ಆಳವಾದ ಉಳುಮೆ ನಾವು ಸರಿಯಾದ ಕ್ರಮದಲ್ಲಿ ಬೇಸಿಗೆ ಸಮಯದಲ್ಲಿ ಮಾಡಿದರೆ ಮಣ್ಣಿನಲ್ಲಿರುವ ರೋಗಾಣುಗಳಾಗಲಿ ಕೋಶಾವಸ್ಥೆಗೋಗಿರೋ ಹುಳುಗಳಾಗಲಿ ಅಥವಾ ಇನ್ನು ಮರಿ ಹುಳುಗಳಾಗಲಿ ಪತಂಗಗಳೇ ಆಗಲಿ ದುಂಬಿಗಳೇ ಆಗಲಿ ಇವೆಲ್ಲ ಬಿಸಿಲಿಗೆ ಹೊರಗೆ ಬರ್ತವೆ. ಬಿಸಿಲಿನ ತಾಪಕ್ಕೆ ಬಂದಾಗ ಅವಕ್ಕೆ ಸುಟ್ಟುಬಿಟ್ಟು ಆಹಾರ ಸಿಗ್ತಿರೋದಿಲ್ಲ ಸನ್ನಿವೇಶ. ಅವುಗಳ ವಾಸಸ್ಥಳ, ಮೂಲ ವಾಸಸ್ಥಳ ಏನಿರುತ್ತೋ ಅದನ್ನು ನಾವು ತೊಂದರೆಗೆ ಈಡು ಮಾಡಿಕೊಟ್ಟಾಗ ತಾನಾಗಿ ತಾನೇ ಅವು ಸಹಾಯಕ್ಕೆ ಶುರು ಮಾಡ್ತವೆ. ಆಮೇಲೆ ಪಕ್ಷಿಗಳು ಸಹ ಹಾಗೆ ಬಂದ್ಬಿಡ್ತವೆ. ನಾವು ಟ್ರ್ಯಾಕ್ಟರ್ ಅಥವಾ ಹೆಚ್ಚಿನ ಮಡಿಕೆ ಹೊಡ್ಕೊಂತ ಹೋಗ್ತಾ ಇದ್ರೆ ಪಕ್ಷಿಗಳು ನಮ್ಮನ್ನ ಫಾಲೋ ಮಾಡ್ತಾ ಇತ್ತು ಅನುಸರಿಸ್ಕೊಂತ ಹೋಗ್ತವೆ, ಅವು ಹುಳುಗಳು ನಿಡ್ಕೊಂಡು ನಿಡ್ಕೊಂಡು ತಿಂತಾ ಇರ್ತವೆ. ಇದು ಮಾಗಿ ಉಳುಮೆಯ, ಇದರಿಂದ ಮುಂಬರುವ ಕೀಟಗಳು ಏನಿರ್ತಾವ ಬೆಳೆಗಳ ಮೇಲೆ ಎಲ್ಲದ ನಾವು ನಿಯಂತ್ರಣ ಮಾಡ್ಕೊಂತ ಹೋಗ್ಬೋದು. ಸರ್, ಅವಾಗ್ಲೇ ಹೇಳಿದ್ರಿ ನಾಟಿ ಮಾಡೋ ಸಮಯದಲ್ಲಿ ತುದಿಯನ್ನ ಚೂಟಬೇಕು ಮತ್ತೆ ಕೊಂಬೆಗಳನ್ನ ಕತ್ತರಿಸಬೇಕು ಅಂತ, ಇದ್ರ ಪ್ರಯೋಜನಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಸಾಮಾನ್ಯವಾಗಿ ಹುಳುಗಳು ಅಥವಾ ರೋಗಾಣುಗಳಾಗಲಿ ತುದಿ ಭಾಗದಲ್ಲಿ ಬೆಳೆ ಅಂದ್ರೆ ಪೈರಿನ ತುದಿ ಭಾಗದಲ್ಲಿ ಜಾಸ್ತಿ ಬರ್ತವೆ. ಯಾಕಂದ್ರೆ ಅದು ರಸವತ್ತಾಗಿರುತ್ತೆ, ಸೊಗಸಾಗಿರುತ್ತೆ, ಮಿದುವಾಗಿರುತ್ತೆ. ಇದರಿಂದ ಆ ಭಾಗಕ್ಕೆ ಫಸ್ಟ್ ಮೊದಲಾದಾಗಿ ಹುಳುಗಳು ಆದ್ಯತೆ ಕೊಟ್ಟು ತಿನ್ನಕ್ ಶುರು ಮಾಡ್ತವೆ, ಇಲ್ಲ ರಸ ಹೀರಕ್ ಶುರು ಮಾಡ್ತವೆ. ಈ ನಾವು ನಾಟಿ ರಾಗಿನೇ ಆಯ್ತು ಅಥವಾ ಭತ್ತನೇ ಆಯ್ತು, ನಾಟಿ ಮಾಡೋದಕ್ಕಿಂತ ಮುಂಚೆ ಮುಂಭಾಗದ ತುದಿ ಚಿಮಿಟಿ ನಾಟಿ ಮಾಡಿದಾಗ ತಾನು ಕಳ್ಕಂಡ ಭಾಗ ಏನಿರುತ್ತೆ ಚೂಟಿದ ಭಾಗ, ಮತ್ತೆ ಅದು ಕಳ್ಕಂಡ ಭಾಗ ಮತ್ತೆ ಪುನಶ್ಚೇತನ ಮಾಡ್ಕೋಬೇಕಂತೇಳಿ ಬೇಗ ಬೇಗ ಮಾಡ್ಕೊಂಡು ಶಕ್ತಿಯಾಗಿ ಬೆಳೀತತೆ. ಆಮೇಲೆ ಅಲ್ಲಿ ಚೀಟಿದಂಥ ಜಾಗದಲ್ಲಿ ಹುಳುಗಳು ಮೊಟ್ಟೆ ಇರ್ತವೆ, ಮುಂಭಾಗನೇ ಜಾಸ್ತಿ ತಿನ್ನೋದು ಆಯ್ತು, ಹುಳುಗಳಾಯ್ತು, ರಸ ಇರೋ ಕೀಟಗಳಾಯ್ತು, ಆಮೇಲೆ ಪತಂಗ ಜಾತಿಯ ಕಾಂಡ ಕೊರಕ ಹುಳುಗಳು ಇದು ಭತ್ತದಲ್ಲಿ ಬರತಕ್ಕಂಥವು ಅಲ್ಲೇ ಇರ್ತವೆ. ಮೊಟ್ಟೆಗಳೇನಿದ್ರೆ ಎಲ್ಲ ಹೊರಗೆ ಬಂದ್ಬಿಡ್ತವೆ. ಹಾಗೆ ಮಾಡಿ ನಾವು ನಾಟಿ ಮಾಡಿದಾಗ ಹುಳುಗಳು ಒಂದು ಸುಮಾರು ಒಂದು ತಿಂಗಳವರೆಗೂ ನಮ್ಮಲ್ಲಿ ಬರೋದಿಲ್ಲ. ಈಗೇನು ಮಾಡ್ತಾರೆ ರೈತರುಗಳು, ಕೆಲವರು ಆಧುನಿಕ ಕೃಷಿ ಪದ್ಧತಿ ಅಂತೇಳಿ ಇದನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ. ಹಿಂದಿನ ಕೃಷಿ ಪದ್ಧತಿ ಇದು, ಅವರು ಚೂಟೋದಿಲ್ಲ, ನೇರ ಟ್ರ್ಯಾಕ್ಟರ್ನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ತುಂಬುತ್ತಾ ಇರ್ತಾರೆ, ನಾಟಿ ಮಾಡ್ತಾ ಹೋಗ್ತಾರೆ. ಈ ಒಂದು ಕ್ರಮ ಹಿಂದಿನ ಕ್ರಮ ಆದರೂ ಬಹಳಷ್ಟು ಒತ್ತು ಕೊಟ್ಟು ಮಾಡೋದ್ರಿಂದ ಕೀಟಗಳನ್ನೆಲ್ಲ ನಾಶ. ತೋಟಗಾರಿಕಾ ಬೆಳೆಗಳಲ್ಲಿ ರಂಬೆ ಕೊಂಬೆಗಳು ಅಂತಂದರೆ ದ್ರಾಕ್ಷಿ ಬೆಳೆನೆ ತೆಗೀರಿ, ಕಾಫಿ ಬೆಳೆನೆ ತಕ್ಕೊಳ್ಳ್ರಿ. ಸಾಮಾನ್ಯವಾಗಿ ಅವರು ರಂಬೆ ಕೊಂಬೆಗಳನ್ನು ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಕಟಾವು ಮಾಡ್ತಾ ಇರ್ತಾರೆ. ಕೆಲವೊಂದು ಕಾಂಡ ಕೊರಕ ಹುಳುಗಳು ಅಂತ ಏನಿರ್ತವೆ ಅವು ಒಳಗಡೆ ಇರ್ತವೆ, ಶಲ್ಕ ಕೀಟಗಳಂತ ಮೇಲ್ಗಡೆ ಇರ್ತವೆ ತುದಿ ಭಾಗದಲ್ಲಿ. ಆ ಟೈಮ್ನಲ್ಲಿ ಈ ಗಿಡಗಳ ಮೇಲೆ ಎಲೆಗಳು ಕಡಿಮೆ ಇರ್ತವೆ, ಇದರಿಂದ ರಸ ಇರೋದನ್ನು ಜಾಸ್ತಿ ಮಾಡ್ತಾ ಹೋಗ್ತವೆ. ಎಲ್ಲಿ ರಸ ಇರ್ತವೆ ಅಂತಂದ್ರೆ ತುದಿ ಭಾಗದಲ್ಲಿ ಎಲೆ ಇರೋದಿಲ್ಲ, ಎಲೆ ಬರೋದಕ್ಕಿಂತ ಮುಂಚೆನೆ ರಸ ಬದುಕೋದಕ್ಕೋಸ್ಕರ ರಸ ಇರಕ್ಕೆ ಹೋಗ್ತವಲ್ಲ, ಆವಾಗ ಮುಂದಿನ ತುದಿ ಏನಿರುತ್ತೋ ಅದು ಒಣಗ್ತಾ ಹೋಗ್ಬಿಟ್ಟು ಗಿಡಗಳು ಬೆಳವಣಿಗೆ ಕುಂಠಿತ ಆಗ್ತದೆ. ಅದಕ್ಕೋಸ್ಕರನೇ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ರೆಂಬೆ ಕೊಂಬೆಗಳನ್ನು ಕತ್ತರಿಸೋದ್ರಿಂದ ನೀರಿನ ಅಭಾವನೂ ತಪ್ಪಿಸ್ಬೋದು, ಹೆಚ್ಚಿನ ನೀರಿನ ಅವಶ್ಯಕತೆಯೂ ಇರೋದಿಲ್ಲ. ಅವಾಗ ಅವಾಗ ಚಿಗುರು ಬರುತ್ತೆ, ಮತ್ತೆ ಸ್ವಲ್ಪ ಒಂದು 3 ತಿಂಗಳು ಬಿಟ್ಟರೆ ಮಳೆಗಾಲ ಶುರುವಾಗುತ್ತೆ. ಅವಾಗ ಕಾಫಿ ಆತೆ, ಮತ್ತೆ ಕೊಕೋವನೆ ಆತೆ, ಇನ್ನು ಏನೆ ಬೇರೆ ತೋಟಗಾರಿಕಾ ಬೆಳೆಗಳಿರಲಿ, ದ್ರಾಕ್ಷಿ ಇಂಥವೆಲ್ಲ ಭಾಳ ಹುಲಸಾಗಿ ಬೆಳೆದು ನಮ್ಗೆ ಒಳ್ಳೆ ಬೆಳೆ ಸಿಗ್ತದೆ. ಇದೊಂದು ಯಾಂತ್ರಿಕ ಕ್ರಮದಿಂದ ಆಗ್ತಕ್ಕಂಥ ಮುಖ್ಯ ಪ್ರಯೋಜನ ಆಗಿದೆ. ಜೊತೆಗೆ ಅವಾಗಲೇ ಹೇಳಿದ್ರಿ ಸರ್, ಹುಳಗಳು ಅಂತ, ಅದರಲ್ಲಿ ಪ್ರಾಮುಖ್ಯತೆ ಅಂತಂದ್ರೆ ಗೊಣ್ಣೆ ಹುಳು, ಇದರ ಆಶ್ರಯ ಸಸ್ಯಗಳು ಯಾವುದು ಅಂತ ಹೇಳ್ತೀರಿ ಸರ್? ಗೊಣ್ಣೆ ಹುಳಿನ ಆಶ್ರಯ ಸಸ್ಯಗಳು ಸುಮಾರು ಇದಾವೆ. ಅದರಲ್ಲಿ ನಮಗೆ ತೋಟ ಸುತ್ತಮುತ್ತ ಇರತಕ್ಕಂಥ ಆಶ್ರಯ ಸಸ್ಯಗಳಂದ್ರೆ ಬೇವಿನ ಮರ, ನುಗ್ಗೆ ಮರ, ಕಕ್ಕೆ ಮರ, ಸೀಬೆ ಮರ, ಹೀಗೆ ಸುಮಾರು ಜಾತಿ ಕೀಟಗಳು. ಈ ಗೊಣ್ಣೆ ಹುಳು ಯಾವಾಗ ಬರುತ್ತಪ್ಪ ಅಂತಂದ್ರೆ ಮೊದಲು ಮಳೆ ಬಿದ್ದಾಗ, ಮೇ ತುಂತುರು ಮನೆ ಏನು ಬಿರುತ್ತೆ ಅವಾಗ ಮಣ್ಣಿನಿಂದ ಕೋಶಾವಸ್ಥೆಯಲ್ಲಿದ್ದ ಗೊಣ್ಣೆ ಹುಳು ದುಂಬಿಯಾಗಿ ಹೊರಗೆ ಬಂದ್ಬಿಟ್ಟು ಈ ಆಸರೆ ಸಸ್ಯ ಏನಿದೆ ಅದ್ರ ಮೇಲೆ ಬಂದು ಕೂಗ್ತಂತೆ. ಈ ಆಸರೆ ಸಸ್ಯಗಳ ಮೇಲೆ ಬಂದಂತ ಕೀಟಗಳನ್ನು ನಾವು ಯಾವ ರೀತಿ ನಾಶಪಡಿಸಬೇಕಪ್ಪ ಅಂತಂದ್ರೆ ನಾವು ಯಾಂತ್ರಿಕವಾಗಿಯೇ ಹೋಗ್ಬೇಕು. ರಾಸಾಯನಿಕವಾಗಿ ಮಾಡ್ತೀವಿ ಅಂತಂದ್ರೆ ಪರಿಸರ ಹಾಳಾಗತ್ತೆ. ಮರದಕ್ಕೋಸ್ಕರ ಆ ಮರಗಳ ಮೇಲೆ ಬಂದಿರತಕ್ಕಂತ ಕೀಟಗಳನ್ನು ನಾವು ಕೈಯಿಂದ ಹಿಡಿದು ಆತ್ಕೊಂಡ್ಬಂದ್ಬಿಟ್ಟು ಸೀಮೆ ಎಣ್ಣೆ ಮತ್ತು ನೀರು ಮಿಶ್ರಿತ ದ್ರಾವಣವನ್ನು ಒಂದು ಬಕೆಟ್ನಲ್ಲಿ ಹಾಕಿಬಿಟ್ಟು ಅವನ್ನ ಆ ಬಕೆಟ್ಗೆ ಹಾಕಿದ್ರೆ ಹುಳುಗಳನ್ನ ಸಾಯ್ತವೆ. ಎರಡನೇದಾಗಿ ಮರಗಳ ಮೇಲೆ ಏನಾರು ಮರ ದೊಡ್ಡವಿದ್ದು ಸಿಗೋದಿಲ್ಲ ಅಂತಂದ್ರೆ ಸುಮ್ಮನೆ ಹಿಂಗೆ ಅಲಗಾಡಿಸಿದ್ರೆ ಸಾಕು ಅವು ಕೆಳ ಬೀಳ್ತವೆ. ಅಂತ ಹುಳುಗಳನ್ನ ಹಾಕೊಳೋದು ಬಹಳ ಈಜಿ ಇರುತ್ತೆ. ಇದಕ್ಕೆ ನಮ್ಗೆ ಯಾವ ತಾಂತ್ರಿಕತೆನೂ ಬೇಕಿಲ್ಲ, ಸಾಮಾನ್ಯ ಜ್ಞಾನ ಇರತಕ್ಕಂತ ಒಬ್ಬ ಕೂಲಿ ಕಾರ್ಮಿಕ ಮಾಡ್ತಕ್ಕಂತ ಕೆಲಸ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಗೊಣ್ಣೆ ಹುಳನ್ನ ನಾವು ನಿರ್ಮಾಣೆ ಮಾಡಬಹುದು. ಜೊತೆಗೆ ಆಶ್ರಯ ಸಸ್ಯಗಳನ್ನ ಅಂತ ಹೇಳಿದ್ರೆ ಅವನ್ನ ನಾಶ ಮಾಡೋದ್ರಿಂದ ಆಗ್ತಕ್ಕಂತ ಲಾಭಗಳ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಮುಖ್ಯ ಬೆಳೆ ಒಂದು 3-6 ತಿಂಗಳು ಇರುತ್ತೆ ಅಂತ ಇಟ್ಕೊಳ್ಳಿ. ಕಬ್ಬಾದ್ರೆ 1 ವರ್ಷ ಇರುತ್ತೆ. ಇದರಲ್ಲಿ ಬದುವಿನ ಮೇಲೆ ಬರ್ತವೆ, ಮತ್ತೆ ಬೆಳೆ ಮಧ್ಯದಾಗೂ ಬರ್ತವೆ ಈ ಆಶ್ರಯ ಸಸ್ಯಗಳು. ಮುಖ್ಯ ಬೆಳೆಗೆ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಈ ಆಶ್ರಯ ಬೆಳೆಗಳು ಏನಿರ್ತವ ಅವು ಸ್ವಯಂ ಕೃತವಾಗಿ ಬೆಳೆದು ಶಕ್ತಿಶಾಲಿಯಾಗಿರ್ತವೆ. ನಾವು ಮುಖ್ಯ ಬೆಳೆನ ಬಳಸ್ಕೊಂಡು ತಿಂದು ಹಾನಿ ಮಾಡ್ತಾ ಇರ್ತವೆ. ಆ ಬೆಳೆ ಕಟಾವ್ ಆದ್ಮೇಲೆ ಆಶ್ರಯ ಸಸ್ಯಗಳು ಇನ್ನು ಕಟಾವ್ ಮಾಡಲ್ಲ ನಾವು, ಅದಕ್ಕೆ ಅದು ನಮ್ಗೆ ಅನುಕೂಲ ಇರೋದಿಲ್ಲ. ಬದುವಿನ ಮೇಲೆ ಇರೋದು ನಾವ್ಯಾಕೆ ಕಟಾವ್ ಮಾಡೋಣ ಅಂತ ಹೋಗ್ತಿರ್ತಾರೆ ರೈತರು, ಅಥವಾ ಜಮೀನೊಳಗೆ ಬಿಡು ಆಮೇಲೆ ಮಾಡೋಣ ಅಂತಿದ್ದ. ಆ ಗಿಡಗಳ ಮೇಲೆ ಆಶ್ರಯ ಸಸ್ಯಗಳನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟವು ಆಶ್ರಯ ಪಡ್ಕೊಂಡು ಮೊಟ್ಟೆ ಇಡ್ತವೆ, ಮರಿ ಮಾಡ್ತವೆ, ಮತ್ತೆ ಬೆಳೆ ಇಲ್ಲದ ಸಮಯದಲ್ಲಿ ಅವಳ ಮೇಲೆ ಜೀವನ ಮಾಡ್ತವೆ. ಮತ್ತೆ ನೀವು ಬೆಳೆ ಹಾಕಿದ ತಕ್ಷಣ ಆಹಾರ ರೆಡಿ ಇರುತ್ತೆ, ಬಂದ ಅದ್ರ ಮೇಲೆ ಆಹಾರದ ಮೇಲೆ ತಿಂದು ನಮಗೆ ಹಾನಿ ಮಾಡ್ತವೆ. ಅದಕ್ಕೋಸ್ಕರ ನಾವು ಆಶ್ರಯ ಸಸ್ಯಗಳನ್ನು ಬದುಗಳ ಮೇಲೆ ಇರಲಿ ಅಥವಾ ಹೊಲಗಳ ಒಳಗಡೆ ಇರಲಿ, ಇನ್ನು ಅಕ್ಕಪಕ್ಕದಲ್ಲಿ ಎಲ್ಲೇ ಇದ್ರೂ ನಾವು ನಾಶ ಮಾಡೋದ್ರಿಂದ ನಾವು ಮುಖ್ಯ ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸಿಕೊಟ್ಟಂಗಾಗತ್ತೆ, ಮತ್ತೆ ಮುಖ್ಯ ಬೆಳೆ ಮೇಲೆ ಬರತಕ್ಕಂಥ ಕೀಟಗಳನ್ನು ಸಹ ನಾವು ಬರದಂತೆ ತಡೆ ಹಿಡಿದಂಗಾಗುತ್ತೆ. ಜೊತೆಗೆ ಸರ್, ಈ ಯಾಂತ್ರಿಕ ಬೇಸಾಯ ಕ್ರಮಗಳಲ್ಲಿ ದೀಪಾಕರ್ಷಣೆಯಿಂದ ಯಾವ ರೀತಿ ಕೀಟಗಳನ್ನ ನಾವು ನಿಯಂತ್ರಿಸಬಹುದು ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಪತಂಗಗಳು ಮತ್ತೆ ದುಂಬಿಗಳು ಇವು ರಾತ್ರಿ ಹೊತ್ತಿನಲ್ಲಿ ಎಲ್ಲ ಲೈಟ್ ಬೆಳಕಿಗೆ ಬರ್ತವೆ. ವಾಡಿಕೆ ಪ್ರಕಾರ ನಾವು ಪೆಟ್ರಮ್ಯಾಕ್ಸ್ ದೀಪ ಅಂತ ಏನ್ ಹೇಳ್ತೀವೋ ಅದನ್ನ, ಆ ಪೆಟ್ರಮ್ಯಾಕ್ಸ್ ದೀಪನ ನಾವು 7:30 ಮೇಲೆ ಒಂದು ಎಕರೆಗೆ ಅಲ್ಲಲ್ಲಿ 1-2-3 ಇಟ್ಬಿಟ್ರೆ 7:30 ನಂತರನೇ ಬರೋದು ಈ ದುಂಬಿಗಳು, ಮಣ್ಣಿಂದ ಹೊರಗೆ ಬರ್ತಕ್ಕಂಥ ದುಂಬಿಗಳು. ಇದಕ್ಕೆ ದೀಪಾಕರ್ಷಣೆ ಆಗ್ತವೆ. ಅದೇ ರೀತಿ ಕರೆಂಟು ಅಥವಾ ಮೋಟ್ರೆಯಲ್ಲಿ ನಾವು ಬೋರ್ವೆಲ್ ಅಥವಾ ಬಾವಿ ಹತ್ರ ಇಟ್ಟಿತ್ತು, ಅಲ್ಲಿ ದೀಪಗಳು ಇಟ್ಟಿದ್ರೆ ವಿದ್ಯುತ್ ಚಾಲಿತ ದೀಪಗಳು ಏನಾದ್ರು ಇದ್ರೆ ಅವಕ್ಕೂ ಆಕರ್ಷಣೆಗೊಂತ. ಪತಂಗಗಳು ಮತ್ತು ದುಂಬಿಗಳೇ ಹೆಚ್ಚಾಗಿ ಆಕರ್ಷಣೆ ಆಗ್ತವೆ. ಅಂಥ ದುಂಬಿಗಳನ್ನು ಅಥವಾ ಪತಂಗಗಳನ್ನು ನಾವು ಯಾಂತ್ರಿಕವಾಗಿ ಹಿಡಿದು ಸೀಮೆ ಎಣ್ಣೆ ಮತ್ತು ನೀರಿನ ಬಕೆಟ್ನಾಗೆ ಹಾಕಿಬಿಟ್ಟು ಅವುಗಳನ್ನು ಸಂಗ್ರಹಿಸಿ ಅದಕ್ಕೆ ಹಾಕಿದರೆ ಸತ್ತೋಗ್ತವೆ. ಈ ರೀತಿ ಮಾಡೋದ್ರಿಂದ ನಮ್ಗೇನು ಅನುಕೂಲ ಆಗುತ್ತಪ್ಪ ಅಂತಂದರೆ, ಅವು ಭೂಮಿಯಿಂದ ಹೊರಗೆ ಬಂದು ಮಿಲನವಾಗಿ ಮೊಟ್ಟೆ ಇಡೋದಕ್ಕಿಂತ ಮುಂಚೆನೇ ನಾವು ಹಿಡಿದು ಸಾಯಿಸ್ದಂಗೆ. ಒಂದು ವೇಳೆ ಮೊಟ್ಟೆ ಇಟ್ಟ ಮೇಲೆ ನಾವು ಅವನ್ನ ಏನು ಮಾಡೋಕ್ಕಾಗಲ್ಲ, ಮರಿ ಆಗ್ತವೆ ಮತ್ತು ಮಾಡ್ತಕ್ಕಂಥ ಹಾನಿ ಏನಿದೆಯೋ ಅದು ಮಾಡೇ ಮಾಡಿರ್ತೇವೆ. ನಾವು ಹಾನಿ ಮಾಡಿದ್ಮೇಲೆ ನಾವು ಬೆಳೆಗಳಿಗೆ ಬೇರೆ ಕ್ರಮಗಳಿಂದ, ರಾಸಾಯನಿಕ ಕ್ರಮಗಳಿಂದ ಕೀಟನ ಹತೋಟಿ ಮಾಡಕ್ಕೋದ್ರೆ ಹಾನಿ ಹಾನಿನೇ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಮಾಡೋದಕ್ಕೋಸ್ಕರ ನಾವು ದೀಕಪಕಾರ್ಷಣೆ ಮಾಡೋದ್ರಿಂದ ಭಾಳ ಉತ್ತಮ ಆಗುತ್ತೆ. ಇದು ನಮ್ಮ ಕೃಷಿಯಲ್ಲಿ ನೂತನ ಪದ್ಧತಿಯಲ್ಲಿ ನಮ್ಮ ಅನುಭವಗಳನ್ನು ಹಂಚಿಕೊಂಡು ಮತ್ತೆ ಅವರಿಗೆ ತಿಳಿಸಿಕೊಟ್ಟು ಬೇರೆಯವರು ಮಾಡಿದಾಗ, ಎಲ್ಲ ಒಟ್ಟಾಗಿ ಮಾಡಿದಾಗ ನಿಮ್ಮ ಜಮೀನಲ್ಲೂ ಇರೋಲ್ಲ ಮತ್ತೆ ಹೇಳಿಕೊಟ್ಟ ಜಮೀನಲ್ಲೂ ಇರೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಾವು ಅಂದ್ರೆ ಇದು ಒಂಥರ ಪ್ರಿವೆನ್ಷನ್ ಇದ್ದಂಗೆ, ಮುಂದೆ ಬರ್ತಕ್ಕಂಥ ಕೀಟಗಳನ್ನು ಬರದಂಗೆ ಮೊದಲೇ ಮಾಡತಕ್ಕಂಥದ್ದೇ ಈ ದೀಪಾಕರ್ಷಣೆಯ ಮುಖ್ಯ ಉದ್ದೇಶ. ಮುಂಜಾಗ್ರತಾ ಕ್ರಮಗಳು, ಮುಂಜಾಗ್ರತಾ ಕ್ರಮ. ಜೊತೆಗೆ ಈ ಯಾಂತ್ರೀಕೃತ ಕ್ರಮಗಳಲ್ಲಿ ಮೋಹಕ ಬಲೆಯ ಉಪಯೋಗಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಮೋಹಕ ಬಲೆಗಳಂತೆ ಬಹಳಷ್ಟು ಪ್ರಯೋಜನಕಾರಿಯವರು, ಖರ್ಚು ಕಡಿಮೆ. ಇವು ಈಗ ಜನಪ್ರಿಯವಾದ ಮೋಹಕ ಬಲೆಗಳು ಬಂದಿದ್ದಾವೆ. ಅದು ಹೆಚ್ಚಿನಾಗಿ ಬಂದಿರೋದಂತಂದ್ರೆ ಹತ್ತಿ ಕಾಯಿಕೊರಕ ಹುಳುಗಳಿಗೆ, ಮೂರು ಜಾತಿ ಹತ್ತಿ ಕಾಯಿಕೊರಕ ಹುಳುಗಳು ಬರ್ತವೆ. ಮತ್ತೆ ಅದೇ ತರ ಇದು ಭತ್ತದಲ್ಲೂ ಸಹ ಬರುತ್ತೆ. ಮೆಕ್ಕೆಜೋಳದಲ್ಲಿ ಸೈನಿಕ ಹುಳು ಅಂತ ಇತ್ತೀಚೆಗೆ ಎಲ್ಲರಿಗೂ ಬೆಚ್ಚಿ ಬೀಳಿಸ್ತಕ್ಕಂಥ ಹುಳ ಆಗಿತ್ತಿದ್ದು, ಅದಕ್ಕೂ ಬಂದಿದ್ದಾವೆ. ಈ ಮೋಹಕ ಬೆಲೆಗಳನ್ನು ನಾವು ಒಂದು ಎಕರೆಗೆ 5 ಅಲ್ಲಲ್ಲಿ ಸುತ್ತ ಮತ್ತೆ ಮಧ್ಯದ ಇಟ್ಟಾಗ ಆ ಮೋಹಕ ಬೆಲೆಗಳಿಗೆ ಗಂಡು ಪತಂಗಗಳು ಏನಿದವೋ ಆತ ಆಕರ್ಷಣೆ ಆಗಿಬಿಡ್ತವೆ. ಹೆಣ್ಣು ಪತಂಗ ಐತೆ ಅಂತ ಬಂದ್ಬಿಟ್ಟು ಗಂಡು ಪತಂಗಗಳು ಮೋಸ ಹೋಗಿ ಆ ಬಲೆಗೆ ಬೀಳ್ತವೆ. ಅದರಿಂದ ಆ ಗಂಡು ಪತಂಗ ಇಲ್ಲದೆ ಹೆಣ್ಣು ಪತಂಗ ಸಂಭೋಗ ಆಗೋದಿಲ್ಲ, ಮಿಲನ ಆಗದಲ್ಲೇ ಅವು ಮೊಟ್ಟೆ ಇಡಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಮೋಹಕ ಬಲೆಯಲ್ಲಿ 2-3 ಪತಂಗ ಅಥವಾ ದುಂಬಿಗಳು ಏನಾರು ಬಂದರೆ ನಾವು ಮುಂಬರುವ ಯೋಚನೆಗಳನ್ನು ಮಾಡಬಹುದು. ಈ ಕೀಟಗಳ ಸಾಂದ್ರತೆ ಜಾಸ್ತಿ ಆಗುತ್ತೆ, ಎಲ್ಲೋ ಒಂದು ಅಥವಾ ಒಂದು ಬೀಳದಲೇ ಇದ್ರೆ, ಬರದಲೇ ಇದ್ರೆ ಆವಾಗ ನಾವು ಮುಂಜಾಗ್ರತಾ ಕ್ರಮ ಅನುಸರಿಸೋದೇನು ಬೇಕಿಲ್ಲ. ಅಂದ್ರೆ ಮೋಹಕ ಬಲೆ ನಮಗೆ ಏನು ಉಪಯೋಗ ಆಗುತ್ತಪ್ಪ ಅಂದ್ರೆ, ಮುಂಬರುವ ಕೀಟಗಳ ಸಾಂದ್ರತೆ ಎಷ್ಟಿರುತ್ತೆ, ಎಷ್ಟು ದಿನದಲ್ಲಿ ಮೊಟ್ಟೆ ಇಡುತ್ತೆ, ಅದಕ್ಕೋಸ್ಕರ ನಾವು ರೆಡಿಯಾಗಿರಬೇಕು ಅಂತೇಳಿ ಪತಂಗಗಳ ಮೋಹಕ ಬಲೆಗೆ ಆಕರ್ಷಣೆಯ ಗಣನೆ ಮೇಲೆ ನಾವು ತೀರ್ಮಾನ ತಗೊಂಡು ಇದೇ ರೀತಿ ದೀಪಾಕರ್ಷಣೆ ನಾವು ಯಾವ ರೀತಿ ಮುಂಜಾಗ್ರತೆ ಕ್ರಮವಾಗಿ ಬಳಸಿಕೊಂಡು ಕೀಟಗಳನ್ನು ಹತೋಟಿ ಮಾಡ್ತೀವಿ, ಅದೇ ರೀತಿನೂ ಮೋಹಕ ಬಲೆನೂ ಉಪಯೋಗ ಆಗ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರವಾಗಿ ಆ ಮೋಹಕ ಬಲೆಗೆ ಕಮ್ಮಿ ಬೀಳಬೇಕು ಹುಳಗಳು ಪತಂಗಗಳು, ಅವಾಗ ಕಂಟ್ರೋಲ್ ಇದೆ ಅಂತ ಹೇಳಿದ್ರೆ ಅವಾಗ ಕೀಟಗಳ ಸಾಂದ್ರತೆ ಮುಂದೆ ಬರ್ತಕ್ಕಂಥ ಸಾಂದ್ರತೆ ಕಡಿಮೆ ಇದೆ. 2-3 ಜಾಸ್ತಿ ಬಂದಾಗ ಒಂದೊಂದು ಬಲೆಗೆ 2-3 ಹಂಗೆ ಬಂದಾಗ ಮುಂದೆ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಎಲ್ಲಿಂದಲೋ ಬರ್ತದವೆ ಅಥವಾ ಮಣ್ಣಿನಿಂದಲೇ ಬರ್ತವೆ, ಎಲ್ಲ ಒಟ್ಟು ನಿಮ್ಮ ಜಮೀನಿಗೆ ಬೆಳೆ ಬೆಳೀತಾ ಇದ್ದೀರಲ್ಲ ಆ ಬೆಳೆ ಬರ್ತದವೆ ಎಂಬ ಮುಂದಾಲೋಚನೆಗೆ ನೀವು ಏನು ಕ್ರಮ ತಗೋಬೇಕೋಸ್ಕರ ಸೂಚನೆ ಕೊಟ್ಟಂಗೆ, ಮಾರ್ಗಸೂಚನೆ ಕೊಟ್ಟಂಗೆ ಆಗುತ್ತೆ. ಅವಾಗಲೇ ಹೇಳ್ತಾ ಇದ್ರಿ ಬದುಗಳನ್ನು ಸವರ್ಬೇಕು ಈ ಒಂದು ಯಾಂತ್ರಿಕೃತ ಬೇಸಾಯದಲ್ಲಿ ಅಂತ, ಅದರ ಉಪಯೋಗಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಕೀಟಗಳು ಅಂದ್ರೆ ಮಿಡತೆ, ಒಂದು ಉದಾಹರಣೆಗೆ ತಗೊಂಡು ಮಿಡತೆ. ಈ ಮಿಡತೆಗಳು ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬದುಗಳ ಮೇಲೆ ಮಣ್ಣಿನಲ್ಲಿ ಮೊಟ್ಟೆ ಇಡ್ತದೆ. ಅವು ಮಣ್ಣಿನಲ್ಲಿ ಮೊಟ್ಟೆ ಇಟ್ಟು ಅಲ್ಲೇ ಕೋಶಾವಸ್ಥೆಗೆ ಹೋಗಿರ್ತವೆ, ಅಲ್ಲೇ ಇರ್ತವೆ ಮಣ್ಣಿನಲ್ಲಿ. ಮತ್ತೆ ಮುಂದೆ ಮುಂಗಾರು ಮಳೆ ಬರುತ್ತಲ್ಲ, ಆ ಟೈಮ್ನಲ್ಲಿ ಮಳೆ ಬಂದಾಗ ಬೆಳೆ ನಾವು ಬೆಳೆಯಕ್ಕೆ ಶುರು ಮಾಡ್ತೀವಿ. ಬೆಳೆ ಐತಪ್ಪ ಅಂತ ಹೇಳ್ಬಿಟ್ಟು ಅವು ಮೊಟ್ಟೆ ಹೊಡೆದು ಮರಿಯಾಗಿ ಬಂದ್ಬಿಟ್ಟು ಮಿಡತೆ ಆ ಬೆಳೆಗಳನ್ನೆಲ್ಲ ತಿಂತವೆ. ನೀವು ಬದುಕೊಚ್ಚೋದ್ರಿಂದ ಯಾವ್ಯಾವ ಥರ ಲಾಭ ಆಗುತ್ತಪ್ಪ ಅಂದ್ರೆ ರೈತರಿಗೆ, ಮಿಡತೆಗಳು ಏನಿರ್ತಾವ ಮಿಡತೆಗಳಿಂದ ಮೊಟ್ಟೆ ಅಂತದಲ್ಲೇ ನಾಶ ಮಾಡ್ತೀವಿ. ಎರಡನೇದಾಗಿ ಇಲಿಗಳು ಬಿಲ ಏನಾರು ಇದ್ರೆ, ಇಲಿಗಳು ಸಾಮಾನ್ಯವಾಗಿ ಅವು ಆಹಾರ ತಿನ್ನೋದಲ್ದಲ್ಲೇ ಬೆಳೆಗಳ ಮೇಲೆ ಅಂದ್ರೆ ರಾಗಿ ಸಜ್ಜೆ ನವಣೆ ಭತ್ತ ತೆನೆಗಳೆಲ್ಲ ತಗೊಂಡೋಗ್ಬಿಟ್ಟು ತಿನ್ನೋದಲ್ದಲ್ಲೇ ತಿನ್ನೋದ್ರ 4 ತಮ್ಮ ಮಣ್ಣಿನಾಗೆ ಬಿಲ ಮಾಡ್ಕೊಂಡ್ಬಿಟ್ಟು ಬದುಗಳ ಮೇಲೆ ಸ್ಟಾಕ್ ಮಾಡಿರ್ತವೆ. ಕನಿಷ್ಠ ಒಂದು ಬಿಲ ಆಗಿದ್ರೆ ನಮಗೆ 5-6 ಭತ್ತದ ತೆನೆ ರಾಗಿ ತೆನೆ ಎಲ್ಲ ಸಿಗುತ್ತೆ. ನಾವು ಬದುಕೊಚ್ಚೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅವುಗಳ ಗೂಡು ಅಂದ್ರೆ ಇಲಿ ಗೂಡು ಅಥವಾ ಬೋನ್ ಸ್ವಲ್ಪ ಮಟ್ಟಿ ನಾಶ ಮಾಡ್ದಂಗಾಗತ್ತೆ. ಅವಾಗ ನನಗೆ ತೊಂದರೆ ಆಗುತ್ತಲ್ಲ ಅಂತೇಳಿ ಇಲಿನೂ ಹೊರಗೆ ಬರಕ್ಕೆ ಹಿಡಿತತ್ತೆ. ಈ ರೀತಿ ಮಾಡೋದ್ರಿಂದ ಮಿಡತೆನೂ ಹೋಗಂಗೆ ಮಾಡ್ಬೋದು ಮತ್ತೆ ಇಲಿಗಳನ್ನು ಸಹ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾಂತ್ರಿಕ ಕ್ರಮಗಳಲ್ಲಿ ಬೀಜೋಪಚಾರ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಸರ್. ಈ ಬೀಜೋಪಚಾರ ಅಂದ್ರೆ ಏನು ಅಂತ ಹೇಳ್ತೀರಿ? ಮೊದಲು ರೈತರುಗಳು ತಮ್ಮದೇ ಆದ ಬೀಜಗಳನ್ನು ಮಾಡ್ಕೋಬೇಕಾದ್ರೆ ಬೀಜೋಪಚಾರ ಮಾಡ್ಕೊಂತ ಇದ್ರು. ಈಗೆಲ್ಲ ಪಾಕೆಟ್ ಬೀಜ ಬಂದಿರೋದ್ರಿಂದ ಅವರು ರೆಡಿಯಾಗಿ ಬಂದ್ಬಿಟ್ಟಿರ್ತಾರೆ ಬೀಜೋಪಚಾರ. ಭತ್ತಕ್ಕೆ ನಾವು ಸಾಮಾನ್ಯವಾಗಿ ಉಪ್ಪು ನೀರಿನ ದ್ರಾವಣದಲ್ಲಿ ಸುಮಾರು ಒಂದು 8-10 ಗಂಟೆಗಳ ಕಾಲ ನೆನೆಸೋದ್ರಿಂದ, ಅಂದ್ರೆ ಉಪ್ಪು 1 ಭಾಗ, ಬೀಜ 4 ಭಾಗ, ನೀರು 4 ಭಾಗ, 1 ಭಾಗ ಉಪ್ಪು 4 ಭಾಗ ನೀರಿನಿಗೆ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಭತ್ತ ಒಂದು ಎಕರೆಗೆ ಬೇಕಾದ ಎಷ್ಟು 35-40 ಕೆಜಿ ಭತ್ತ ಏನು ಬೇಕಾಗುತ್ತೋ ಅದನ್ನು 1-2 ಗಂಟೆಗಳ ಕಾಲ ಅದರಲ್ಲಿ ನೆನೆಸಿಬಿಟ್ಟು ಮತ್ತೆ ಒಣ ಹಾಕಿದ್ರೆ ನೆನೆಸಿದಾಗ ಅಲ್ಲಿ ರೋಗಾಣು ಅಥವಾ ಕೀಟಗಳಿಗೆ ತುತ್ತಾದ ಜೊಲ್ಲು ಭತ್ತ ಅಂತ ಏನು ಕರಿತೀವೋ ಅವೆಲ್ಲ ಮೇಲ್ಗಡೆ ಬರ್ತಾವ. ಅದು ಒಂದು. ಮತ್ತೆ ಇನ್ನೊಂಥರ ಬೀಜೋಪಚಾರ ಅಂತಂದ್ರೆ 52-55 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಭತ್ತದ ಬೀಜಗಳನ್ನು ಇದರಲ್ಲಿ ಹಾಕೋದ್ರಿಂದ ಜೊಳ್ಳು ಭತ್ತ ಎಲ್ಲ ಮೇಲೆ ಬರುತ್ತೆ. ಮತ್ತೆ ನೆಮಟೋಡು ಅಂತ ಕರಿತೀವಿ, ಅದು ನೆಮಟೋಡು ಸಹ ಏನಾರು ಇದ್ರೆ ಈ ತಾಪಮಾನಕ್ಕೆ ಅವು ಅಲ್ಲೇ ಸತ್ತೋಗ್ತವೆ. ಇದರಿಂದ ಸ್ವಚ್ಛ ಬೀಜ ಬರುತ್ತೆ. ರೈತರುಗಳು ಈ ರೀತಿ ಕ್ರಮಗಳನ್ನು ಮಾಡಿ ಬೀಜದ ಮಡಿ ಮಾಡಿಕೊಂಡ್ರೆ, ಸಸಿಮಡಿಗಳನ್ನು ಮಾಡಿಕೊಂಡ್ರೆ ಸಸಿಮಡಿಯಲ್ಲಿ ಬರ್ತಕ್ಕಂಥ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ ನಮಗೆ. ಆವಾಗ ನಮಗೆ ಔಷಧಿ ಕೀಟನಾಶಕಗಳ ಬಳಕೆ ಬೇಕು ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಬೀಜೋಪಚಾರ ಮಾಡ್ತೀವಿ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೀಜಕ್ಕಾಗಿ ಅಂದ್ರೆ ದ್ವಿದಳ ಧಾನ್ಯ ಸಸ್ಯಗಳು ಇರ್ತಾವಲ್ಲ ಅವುಗಳನ್ನ ಮಣ್ಣು ಮತ್ತು ಗಂಜಲ ಇವೆರಡನ್ನಲ್ಲಿ ಬೆರೆಸಿಬಿಟ್ಟು ನೆರಳಲ್ಲಿ ಒಣಗಿಸಿಬಿಟ್ಟು ಬೀಜಕ್ಕೆ ಇಡ್ತಾ ಇದ್ರೆ ಹಿಂದೆ ಅದು ಒಳ್ಳೆ ಪದ್ಧತಿ, ಈಗಲೂ ಒಳ್ಳೆ ಪದ್ಧತಿ ಇದೆ. ಆದ್ರೆ ಈಗ ಆಧುನಿಕ ಕಾಲ ಆಗಿರೋದ್ರಿಂದ ಅವೆಲ್ಲ ಕೀಟನಾಶಕಗಳಿಂದನೆ ಬೀಜೋಪಚಾರ ಮಾಡ್ತಿದ್ದಾರೆ. ಪರಿಸರ ಮಾಲಿನ್ಯ ಗಮನಕ್ಕೆ ತಗೊಂಡಲೇ ಮಾಡ್ತಕ್ಕಂಥದ್ದು ಕೀಟನಾಶಕಗಳಿಂದ ನಮ್ಮ ದೇಹದ ಮೇಲೂ ಪರಿಣಾಮ ಬೀಳುತ್ತೆ. ಅದಕ್ಕೋಸ್ಕರ ಈ ಯಾಂತ್ರಿಕ ಕ್ರಮಗಳು ಹಿಂದೆ ಏನು ಅಳವಡಿಸ್ತಿದ್ರ ಅವನ್ನು ನೀವು ಈ ಬೀಜಗಳಿಗೆ ಉಪಯೋಗ ಮಾಡಿದ್ರೆ ಬಹಳಷ್ಟು ಉಪಯೋಗ ಆಗುತ್ತೆ ರೈತರಿಗೆ. ಅಂದ್ರೆ ಈ ಸಂದರ್ಭದಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಸರ್ ನೀವು ಬೀಜೋಪಚಾರ ಮಾಡೋದ್ರಿಂದ? ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಾವು ಸಸ್ಯ ಸಂರಕ್ಷಣೆಯನ್ನ ಮುಂಜಾಗ್ರತೆಯಾಗಿ ಬೀಜವನ್ನು ಮಣ್ಣಿಗೆ ಹಾಕೋದಕ್ಕಿಂತ ಮುಂಚೆನೆ ಹಾಕೋದ್ರಿಂದ ಎಲ್ಲಾ ಬೀಜಗಳು ಚೆನ್ನಾಗಿ ಮೊಳಕೆ ಹೊಡಿತಾವ, ಮೊಳಕೆ ಹೊಡೆದು ಹುಲ್ಸಾಗಿ ಬರ್ತಾವ. ನಂತರ ದಿನಗಳಲ್ಲಿ ಬೇರೆ ಬೇರೆ ಯಾಂತ್ರಿಕ ಕ್ರಮಗಳು ತಿಳಿಸಿದ ಅವು ಕಾಲಕಾಲಕ್ಕೆ ಬೆಳೆ ಬೆಳೆದಂಗೆಲ್ಲ ಹಂತ ಹಂತವಾಗಿ ಏನೇನು ರೋಗ ಬರುತ್ತೋ ಕೈಯಿಂದ ಹಿಡಿಯದೆ ಅಥವಾ ಮೋಹಕ ಬಲೆಗಳು ಇದನ್ನ ಅವಾಗ ಇಳುವರಿ ಆಟೋಮೆಟಿಕ್ ಆಗಿ ಬರುತ್ತೆ, ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗುತ್ತೆ. ಜೊತೆಗೆ ಈ ಒಂದು ಆಶ್ರಯ ಗಿಡಗಳ ಸೃಷ್ಟಿಗಳನ್ನ ಯಾವ ತರ ಮಾಡೋದು ಮತ್ತೆ ಕೃತಕ ನೀರಾವರಿ ವ್ಯವಸ್ಥೆನ ಯಾವ ರೀತಿ ಮಾಡೋದು ಅಂತ ಹೇಳ್ತೀರಿ ಸರ್? ಕೆಲವೊಂದು ಹುಳುಗಳು ಮೊಟ್ಟೆನಲ್ಲಿ ಅಥವಾ ಮರಿನಲ್ಲಿ ಅಥವಾ ಕೋಶಾವಸ್ಥೆಯಲ್ಲಿ ಡೈಪಾಚ್ ಅಂತ ನಿದ್ರಾವಸ್ಥೆಗೆ ಹೋಗ್ಬಿಡ್ತಾವ. ಅಂದ್ರೆ ಯಾವಾಗ ಅವಕ್ಕೆ ಆಹಾರ ಸಿಗೋದಿಲ್ವೋ ಅಂತ ಸಮಯದಲ್ಲಿ ಅವು ಆಹಾರ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಮಣ್ಣೊಳಗೋ ಅಥವಾ ಎರೆ ಬಿದ್ದು ತರಗಿನಿಗೋ ಅಥವಾ ಕೂಳೆ ಬೆಳೆನಲ್ಲೋ ಏನೋ ಒಂದ್ ಕಡೆ ಹೋಗ್ಬಿಟ್ಟು ನಿದ್ರಾವಸ್ಥೆಗೆ ಹೋಗಿರುತ್ತವೆ. ಬೇಸಿಗೆನಲ್ಲೂ ಹೋಗ್ತವೆ ಮತ್ತೆ ಆಹಾರ ಸಿಗದಿದ್ದಾಗಿತ್ತೆ. ಅವಕ್ಕೆ ದೇವರು ಕೊಟ್ಟ ವರ ಅಂತ ಹೇಳ್ಬೋದು ನಿದ್ರಾವಸ್ಥೆಗೆ ಹೋಗೋದು. ಯಾಕಂದ್ರೆ ನೀರು ಅನ್ನ ಗಾಳಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸೂಕ್ತವಾದ ಪ್ರಮಾಣದಲ್ಲಿ ಸಿಗದಿದ್ದಾಗ ಇವು ಮಾಡ್ಕೊಂಡು ಬದುಕಕ್ ನೋಡ್ತಾವ ಅವು ಬಹಳ. ಆ ರೀತಿ ಬದುಕಿರ್ತಕ್ಕಂಥ ಕೀಟಗಳನ್ನ ನಾವು ಮುಂಗಾರಿನಲ್ಲಿ ಬೆಳೆ ಬೆಳಿತೀವಿ ಅಂತ ಇಟ್ಕೊಳ್ಳಿ. ಮುಂಗಾರಿನಲ್ಲಿ ಬೆಳೆ ಬೆಳಿಬೇಕಾದ್ರೆ ನಾವು ಅವು ಮಳೆ ಬಂದ ತಕ್ಷಣಕ್ಕೆ ಅವಕ್ಕೆ ಎಚ್ಚರ ಆಗ್ತತಿ. ನಮ್ಗೆ ಗೊನ್ನೆ ಹುಳು ಹೇಳಿದ್ನ ಮೊದಲನೇ ಮಳೆ ಬಂದ ತಕ್ಷಣ ಅವು ಮಣ್ಣಿನಿಂದ ಹೊರಗೆ ಬಂದ್ಬಿಡ್ತಾವ ಅಂತ. ಅದೇ ತರನೇ ಎಲ್ಲಾ ಕೀಟಗಳು ಮಣ್ಣಿನಾಗೆ ಎಲೆ ತರಗಿನ ಏನಿರ್ತಾವ ಅವು ಮಳೆ ಅಥವಾ ನೀರು ಅವಕ್ಕೆ ಮಾಮೂಲಿ ಒಂಥರ ಹೊಂದ್ಕೊಂಡಿರ್ತವೆ. ನಾವು ಬೆಳೆ ಬೆಳೆಯೋದು ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಆಗ್ತಾ ಇರ್ತೀವಿ. ಅವಕ್ಕಾಗಲೇ ಅರ್ಥ ಆಗಿರುತ್ತೆ ಆ ಟೈಮಿಂಗ್ ಬರೋದಕ್ಕೆ. ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವನ್ನ ಅವಕ್ಕೆ ಒಂದು ತರ ಮಳೆ ಬಂದಿದೆ ಅಂತ ಕೃತಕವಾಗಿ ನಾವು ನೀರಾವರಿ ಸ್ಪ್ರಿಂಕ್ಲರ್ನಾಗೆ ಜೂನ್ ಜುಲೈನಾಗಿನ್ನ 1-2 ತಿಂಗಳು ಹಿಂದೆನೆ ತಕೊಂಡ್ಬಿಟ್ರೆ ಅವು ಕೋಶಾವಸ್ಥೆಯಿಂದ ಬೇಗ ಬಂದ್ಬಿಡ್ತವೆ. ಬೇಗ ಬಂದು ಮಳೆ ಬಂತಲ್ಲ ಬೆಳೆ ಐತೆ ಅಂತ ಹುಡುಕ್ತಾ ಹೋಗ್ತವೆ, ಬೆಳೆ ಸಿಗಲ್ಲ, ಆಹಾರ ಕೊರತೆ ಆಗಿಬಿಟ್ಟು ಅವು ಅಲ್ಲೇ ಸಾಯ್ತವೆ. ಈ ರೀತಿ ಕೃತಕ ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್ ಕೊಟ್ರೆ ಬಹಳ ಒಳ್ಳೇದು ತುಂತುರಿನಿಂದ. ಜೊತೆಗೆ ಅಂಟು ದ್ರವಗಳ ಬಳಕೆಯಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂತ ಹೇಳ್ತೀರಿ ಸರ್? ಈ ಅಂಟು ದ್ರವಗಳನ್ನ ನಾವು ಪಕ್ಷಿಗಳಿಗೆ ಜಾಸ್ತಿ ಬಳಸ್ತೀವಿ ಮತ್ತೆ ರಸ ಇರುವ ಕೀಟಗಳಿಗೆ ಜಾಸ್ತಿ ಬಳಸ್ತಾ ಹೋಗ್ತದೆ. ಪಕ್ಷಿಗಳು ಸಾಮಾನ್ಯವಾಗಿ ನಮಗೆ 98% ಪಕ್ಷಿಗಳು ಎಲ್ಲ ಪೀಡೆ ಕೀಟಗಳನ್ನು ಇಡುತ್ತಿರ್ತವೆ. ಬಟ್ ಆದರೆ ನಾವೇನು ಯಾವ್ದೋ ಒಂದು ಪಕ್ಷಿ ಜಾಸ್ತಿ ಹಣ್ಣು ಹಂಪಲು ತಿನ್ನುತ್ತೆ ಅಂತ ತಿಳಿದ್ಬಿಟ್ಟು ಈ ಪಕ್ಷಿಗಳೆಲ್ಲ ನಮ್ಮ ಕಾಳು ಹಣ್ಣು ಹಂಪಲು ಎಲ್ಲ ತಿಂತಾವ ಅಂತೇಳಿ 98% ಪಕ್ಷಿಗಳು ನಮ್ಮ ದೇಶದಲ್ಲಿ ಆಹಾರ ಬೆಳೆಗಳ ಮೇಲೆ ಬರ್ತಕ್ಕಂಥ ಕೀಟಗಳನ್ನು ಹಿಡಿಸ್ತೀವಿ. ಅದರಿಂದ ಬಹಳಷ್ಟು ಉಪಯೋಗವಿದೆ ನಮಗೆ. ಕೀಟನಾಶಕಗಳು 10 ಪಟ್ಟು ಉಪಯೋಗ ಇದೆ ಅಂತಾನೆ ನಾನು ಹೇಳ್ಬೋದು. ಈ ಅಂಟು ದ್ರಾವಗಳನ್ನು ನಾವು ಯಾವ್ದಾದ್ರೂ ಪಕ್ಷಿಗಳು ನಮಗೆ ಹಾನಿ ಮಾಡಿದ್ವು ಅಂತ ತಿಳಿ, ಗುಬ್ಬಚ್ಚಿ ಒಂದು, ಆಮೇಲೆ ಗಿಣಿ ಒಂದು, ನವಿಲುಗಳೊಂದು, ಇವು ತಮ್ಮ ವಾಸಸ್ಥಾನ ಗೂಡು ಅಂದ್ರೆ ಅಲ್ಲೇನೆ ಕಟ್ಕೊಳ್ತವೆ. ಗಿಡ ಮರಗಳು ಅಂದ್ರೆ ಸುತ್ತ ಬೇಲಿ ಏನಿರುತ್ತೆ ಅಲ್ಲೆಲ್ಲ ಕಟ್ಕೊಂತವೆ. ಗೂಡು ಕಟ್ಟೋದ್ರಿಂದ ಅಲ್ಲಿ ಬಂದು ಕುಂದಿರ್ತವೆ, ಮರಿ ಮಾಡ್ತವೆ. ಇವುಗಳನ್ನು ನಾವು ಅಂದ್ರೆ ನಮ್ಮ ಬೆಳೆಗಳ ಮೇಲೆ ಬರ್ತಕ್ಕಂಥ ಪಕ್ಷಿಗಳ ನಿಯಂತ್ರಣ ಮಾಡಬೇಕಾದ್ರೆ ಆ ಅಂಟು ದ್ರಾವಣವನ್ನು ನಾವು ಆ ಗೂಡುಗಳ ಮೇಲೆ ಸಿಂಪರಣೆ ಮಾಡಿದಾಗ ಕುಂದ್ರದಕ್ಕೆ ಸರಿ ಹೋಗಲ್ಲ, ಕಾಲುಗೆಲ್ಲ ಮೆತ್ಕೊಂತ ಹೋಗ್ತತೆ, ರೆಕ್ಕೆಗಳಿಗೆಲ್ಲ ಬಿಡಿತತೆ. ಆಮೇಲೆ ಅದರ ರೆಕ್ಕೆ ಮೇಲೆ ಬರ್ತಕ್ಕಂಥ ಗರಿ ಇರುತ್ತಲ್ಲ, ಫೆದರ್ ಅಂತ ಕರಿತೀವಿ, ಅದಕ್ಕೆ ಹೊಂಟಿದಾಗ ಏನೋ ಒಂಥರ ಕಸಿವಿಸಿ ಆಗಿಬಿಟ್ಟು ಕುಂದ್ರಕ್ಕೆ ಇದಾಗಿಬಿಟ್ಟು ತನ್ನ ಜಾಗ ಖಾಲಿ ಮಾಡಕ್ಕೆ ಹೋಗುತ್ತೆ. ಈ ತರ ಅಂಟು ದ್ರಾವಣಗಳನ್ನು ನಾವು ಗೂಡುಗಳ ಮೇಲೆ ಅಥವಾ ಪಕ್ಷಿ ಕುಂದಿರ್ತಕ್ಕಂಥ ಜಾಗ ಗೋಡನ್ನೇ ಆಗಲಿ, ಈಗ ನಾವು ಇದು ಉಗ್ರಾಣಗಳಲ್ಲಿ ದಾಸ್ತಾನು ಮಾಡ್ತೀವಲ್ಲ, ಅಲ್ಲಿ ಹಾಕಿಬಿಟ್ರೆ ಅವು ಮತ್ತೆ ಕುತ್ಕೊಳಕಾಗಲ್ಲ, ರೆಕ್ಕೆ ಮೇಲೆ ಆರಕ್ಕೆ ಬರಲ್ಲ, ಅಂಟಿಗೆ ಹಾಕಿಬಿಟ್ಟು ಮತ್ತೆ ಕೆಳಗೆ ಬೀಳ್ತವೆ, ಮೇಲೆ ಹೋಗ್ತವೆ, ಈ ಜಾಗ ನನಗೆ ಸೂಕ್ತವಾಗಿದ್ದಲ್ಲ ಅಂತ ಹೋಗ್ತದೆ. ಇದು ಒಂದು ಯಾಂತ್ರಿಕ ಕ್ರಮನೇ ಆಗಿರುತ್ತೆ ನಮಗೆ ಅಂಟು ದ್ರಾವಣ ಹಾಕೋದ್ರಿಂದ. ಇದ್ರ ಜೊತೆಗೆ ಉಳಿದಂತಹ ಯಾಂತ್ರಿಕ ಕ್ರಮಗಳು ಯಾವ್ಯಾವ ಅಂತ ಹೇಳ್ತೀರಾ ಸರ್? ಇದಿಷ್ಟೆಲ್ಲ ಹೇಳಿದ್ರ ಜೊತೆಗೆ ನಾನು ಸಾಕಷ್ಟು ಯಾಂತ್ರಿಕ ಕ್ರಮಗಳನ್ನು ತಿಳಿಸಿಕೊಟ್ಟಿದ್ದೀನಿ. ಮತ್ತೆ ರೈತರುಗಳು, ವಿಜ್ಞಾನಿಗಳು ಎಲ್ಲರೂ ತಮ್ಮ ತಮ್ಮದೇ ಆದ ಯಾಂತ್ರಿಕ ಕ್ರಮಗಳನ್ನು ಅಳವಡಿಸಿಕೊಂಡು ಜಮೀನಿನಲ್ಲಿ ಕೀಟಗಳನ್ನು, ಈಗ ತೆಂಗಿನ ರೈನೋಸರಸ್ ದುಂಬಿ ಅಂತ ಕರಿತೀವಿ, ಅದು ತೆಂಗಿನ ಮರದ ಗರಿನ ಕತ್ರಿ ತರ ಕಟಾವು ಮಾಡ್ತಾ ಹೋಗ್ತೈತತೆ. ಇದು ತಿಪ್ಪೆಗುಂಡಿನಲ್ಲಿ ಬೆಳೀತತೆ, ತಿಪ್ಪೆಗುಂಡಿನಲ್ಲಿ ಮೊಟ್ಟೆ ಇಟ್ಟು ಹುಳು ಬರುತ್ತೆ, ಅದು ಸಿ ಆಕಾರದ ಹುಳ ಇರುತ್ತೆ, ಕಾಯಿ ಕಡುಬು ಅಂತ ಕೆಲವು ಕಡೆ ಕರೀತಾರೆ, ಆಮೇಲೆ ತೆಂಗಿನ ರೈನೋಸರಸ್ ದುಂಬಿ ಅಂತಾನು ಕರೀತಾರೆ. ಅದು ತೆಂಗಿನ ತಿಪ್ಪೆಗುಂಡಿನಲ್ಲಿ ಮೊಟ್ಟೆ ಇಟ್ಟು ಬೆಳವಣಿಗೆ ಆಗೋದ್ರಿಂದ ತಿಪ್ಪೆಗುಂಡಿನ ಅವಾಗವಾಗಿ ಅಗದು ದೊಡ್ಡ ದೊಡ್ಡ ಹುಳುಗಳನ್ನ ಹಿಡಿದ್ಬಿಟ್ಟು ಸೀಮೆಎಣ್ಣೆ ನೀರಿನಾಗೆ ಹಾಕಿಬಿಟ್ಟು ಅದನ್ನು ಸಾಯಿಸೋದ್ರಿಂದ ನಾವು ಅಲ್ಲೇನೆ ನಿಯಂತ್ರಣ ಮಾಡಬಹುದು. ಅದಲ್ದಲೆ ಆ ಹುಳುಗಳು ಏನಾರು ದೊಡ್ಡವಾಗಿಬಿಟ್ಟು ಪ್ರೌಢದುಂಬಿಯಾಗಿ ಬಂದಾಗ ತೆಂಗಿನ ಸುಳಿಗೋಗಿರ್ತವೆ, ಅದನ್ನು ಒಂದು ಚೂಪಾದ ಕಬ್ಬಿಣ ಸಲಾಕೆಯಿಂದ ನಾವು ಚುಚ್ಚಿ ಹೊರ ತೆಗಿಬೇಕು ಇದೊಂಥರ. ಇದಲ್ದಲೆ ಕೆಲವೊಬ್ಬ ರೈತರುಗಳು ಏನ್ ಮಾಡ್ತಾರೆ ಅಂತಂದ್ರೆ ದುಂಬಿ ಏನು ಕೊರದು ಚಿಂತಿತ್ತ ಬೆಳೀತಕ್ಕಂತ ಸುಳಿನ ಅಲ್ಲಿಗೆ ಮರಳು ಮತ್ತು ಸ್ವಲ್ಪ ಕೀಟನಾಶಕಗಳನ್ನು ಹಾಕೋದ್ರಿಂದ ಅದು ಕೊರೆದು ಕೊರೆದು ತಿನ್ನುವಾಗ ಮರಳು ಏನಿರುತ್ತ ಅದು ಅದರ ಹಲ್ಲು ಅಂತ ಕರಿತೀವಿ ನಾವು, ಅದ ಹಲ್ಲುಗಳು ಅಂತ ಆ ಹಲ್ಲುಗಳ ಭಾಗಕ್ಕೆ ಪೆಟ್ಟಾಗಿಬಿಟ್ಟು ಅದು ತಿನ್ನಕ್ಕೆ ಆಗದಿಲ್ಲದೆ ಆಹಾರ ನನಗೆ ತಿನ್ನಕ್ಕಾಗ್ತಾ ಇಲ್ಲ ಅಂತ ಹೊರಗಡೆ ಬರಕ್ಕೆ ಶುರು ಮಾಡುತ್ತೆ. ಇದೊಂದು ಯಾಂತ್ರಿಕ ಕ್ರಮವಾಗಿದೆ. ಯಾವುದೇ ಅಡಿಕೆನೇ ಆಗಲಿ, ತೆಂಗೆ ಆಗಲಿ, ಇನ್ನು ಭತ್ತನ ರಾಗಿನೇ ಆಗಲಿ, ಶಿಫಾರಸು ಮಾಡಿರ್ತಕ್ಕಂತ ಸ್ಪೇಸ್ ಏನಿದೆಯೋ ಅಂತರಗಳು ಅವುಗಳನ್ನು ನಾವು ಕಾಪಾಡ್ಕೊಂಡು ಬಂದ್ರೆ ಗಾಳಿ ಬೆಳಕು ನೀರು ಸರಾಗವಾಗಿ ಹೋಗುತ್ತೆ. ಮತ್ತೆ ಒಂದ್ಕೊಂದು ಒತ್ತಿಗೆನೋದಿಲ್ಲ, ಒಂದ್ಕೊಂದು ಕೂಡಿದಾಗ ಏನಾಗುತ್ತೆ ಅಂದ್ರೆ ಬೆಚ್ಚಗಾಗುತ್ತೆ, ಬೆಚ್ಚಗಾದಾಗ ಏನಾಗುತ್ತೆ ಅಂದ್ರೆ ಕೀಟಗಳಿಗೆ ಹೊರಗೋದ್ರೆ ಚಳಿ ಇದು ಮಳೆ ಗಾಳಿಗೆ ತುತ್ತಾಗ್ತೀವಿ ಅಂತ ಹೇಳ್ಬಿಟ್ಟು ಬೆಚ್ಚನೇ ಗೂಡಿನಲ್ಲಿ ಇದ್ಕೊಂಡು ಗೂಡು ಕಟ್ಕೊಂಡು ಮತ್ತೆ ಸಾಂದ್ರತೆ ಅವಳ ಕೀಟಗಳ ಸಾಂದ್ರತೆ ಹೆಚ್ಚಾಗ್ಬಿಟ್ಟು ಮತ್ತೆ ಅಲ್ಲೇ ಹಾನಿ ಮಾಡ್ತವೆ. ಈಗ ಕೊಳೆ ರೋಗ ಅಂತ ಅಡಿಕೆಗೆ ಏನ್ ಬರುತ್ತೆ ಅಂತ ನಾವು ನೋಡ್ತೀವಲ್ಲ, ಕೆಲವೊಂದು ತೋಟದಲ್ಲಿ ನಮ್ಮ ಅನುಭವದ ಪ್ರಕಾರ ಆರಡಿ ದಾಯ ಕಟ್ ಆಗ್ತಾರೆ, ಕೆಲವರು ಎಂಟು ಆಗ್ತಾರೆ, ಏಳು ಆಗ್ತಾರೆ, ಒಂಬತ್ತು ಆಗ್ತಾರೆ. ಒಂಬತ್ತಡಿ ದಾಯ ಕರೆಕ್ಟ್ ಆಗಿರುತ್ತೆ. ಯಾರು ಒಂಬತ್ತಡಿ ದಾಯದೊಳಗೆ ಅಡಿಕೆ ನೆಟ್ಟಿದಾರೋ ಅವರಿಗೆ ಕೊಳೆ ರೋಗದ ಪ್ರಮಾಣ ಕಡಿಮೆ ಇದೆ. ಅದೇ ಐದಡಿ ಆರಡಿ ಎಂಟಡಿ ಮಾಡಿರ್ತಾರಲ್ಲ ಅಲ್ಲಿ ತುಂಬಾ ಹತ್ತಿರ ಆಗಿರುತ್ತೆ, ಬೇಸಾಯ ಪದ್ಧತಿಗೂ ತೊಂದರೆ ಆಗುತ್ತೆ, ಗಾಳಿ ಬೆಳಕಿಗೂ ತೊಂದರೆ ಆಗುತ್ತೆ, ಕೊಳೆ ರೋಗಕ್ಕೂ ತುತ್ತಾಗುತ್ತೆ. ಬಟ್ ಇಳುವರಿ ಒಟ್ಟಾರೆ ಇಂಥ ಇದರಲ್ಲಿ ಕಡಿಮೆ ಆಗುತ್ತೆ. ಶಿಫಾರಸಿನ ಅಂತರ ಏನಿರುತ್ತೆ ಯಾವುದೇ ಬೆಳೆಗೆ ಆಗಲಿ ಅದಕ್ಕೆ ಹಾಕಿದಾಗ ಮಾತ್ರ ತೆನೆ ದಷ್ಟಪುಷ್ಟವಾಗೂ ಇರುತ್ತೆ, ಕಾಳು ದೃಢವಾಗಿರುತ್ತೆ, ಗಟ್ಟಿ ಕಾಳಿರುತ್ತೆ, ಮತ್ತೆ ಕೀಟಗಳಿಂದನೂ ವಿಮುಕ್ತ ಆಗಿರುತ್ತೆ. ಸರ್, ತಾವೊಬ್ಬ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಆಧುನಿಕ ಕೃಷಿ ಪದ್ಧತಿಯಲ್ಲಿ ನಾವು ರೈತರಿಗೆ ಮುಖ್ಯವಾದ ನಾವು ಸಂದೇಶ ಕಳಿಸ್ಬೇಕು ಅಂತಂದ್ರೆ ರಾಸಾಯನಿಕ ವಸ್ತುಗಳಿಗೆ ನಾವು ಕಡಿಮೆ ಒತ್ತು ಕೊಡಿ ನಿಮ್ಮ ಬೆಳೆಗಳಿಗೆ. ಅಂದ್ರೆ ಒಂದೇ ತರ ಸಲ ನೀವು ರಾಸಾಯನಿಕ ವಸ್ತುಗಳಿಂದ ಹೊರಕ್ ಬರಕ್ ಆಗೋದಿಲ್ಲ, ಹಂತ ಹಂತವಾಗಿ ಹೊರಕ್ ಬರಬೇಕು. ಅದಕ್ಕೋಸ್ಕರ ನಾವು ರಾಸಾಯನಿಕ ಪದ್ಧತಿಯಿಂದ ವಿಮುಕ್ತವಾಗಿ ಬರಬೇಕಂದ್ರೆ ಯಾಂತ್ರಿಕ ಕ್ರಮಗಳು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನಿದವ ಅವನ್ನೆಲ್ಲ ನಾವು ಅಳವಡಿಸ್ಕೊಂತ ಹೋದಾಗ ನಾವು ಕ್ರಮೇಣ ಕಡಿಮೆ ಮಾಡ್ಕೊಂಡ್ಬಂದು ಒಂದು ಹಂತಕ್ಕೆ ಬಂದಾಗ ನಾವು ರಾಸಾಯನಿಕದಿಂದ ವಿಮುಕ್ತವಾಗಿ ಬರೀ ಯಾಂತ್ರಿಕ ಕ್ರಮಗಳು ಅಥವಾ ಆರ್ಗ್ಯಾನಿಕ್ ಫಾರ್ಮ್ನಿಂದನೇ ನಮ್ಮ ಕೃಷಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಉತ್ತಮ ಆಗುತ್ತೆ ಅಂತ. ಇದರಲ್ಲಿ ನಾವು ಅನುಸರಿಸಬೇಕಾದಂತ ಏನಂದ್ರೆ ಕೊನೆಯದಾಗಿ ಹಳೆ ದಾಸ್ತಾನಿಗೆ ಹೊಸ ದಾಸ್ತಾನುಗಳನ್ನು ಸೇರಿಸೋದ್ರಿಂದ ಹಳೆ ದಾಸ್ತಾನಿಗೆ ಏನಾದರೂ ರೋಗ ಕೀಟಗಳಿದ್ರೆ ಮತ್ತೆ ಅದು ಮುಂದುವರ್ಕೊಂಡು ಹೋಗ್ತದೆ. ಮತ್ತೆ ನೀರಿನ ಮೇಲೆ ಎಣ್ಣೆ ಅಂದ್ರೆ ಸೀಮೆಣ್ಣೆ ಹರಡೋದ್ರಿಂದ ಸೊಳ್ಳೆಗಳು ಮನೆ ಹತ್ರನೂ ಬರೋದಿಲ್ಲ. ಕಾಳುಗಳನ್ನು ತುಂಬಾ ಕ್ಲೀನ್ ಮಾಡಿ ಬಿತ್ತನೆ ಮಾಡೋದ್ರಿಂದ ರೋಗಾಣುಗಳು ಭೂಮಿಯಲ್ಲಿ ಸೇರೋದಿಲ್ಲ, ಕೀಟಗಳಿಗೂ ಮೊಟ್ಟೆಗಳನ್ನು ಸೇರೋದಿಲ್ಲ. ಮತ್ತೆ ಏಲಕ್ಕಿ ತೋಟಗಳ ನಡುವೆ ಎರಡು ತೋಟಗಳ ನಡುವೆ ಒಂದು ಕಾಲುವೆ ತೋಡೋದ್ರಿಂದ ಒಂದು ತೋಟದಾಗ ಇದ್ದ ಕಂಬಳಿ ಹುಳು ಇನ್ನೊಂದು ತೋಟಕ್ಕೆ ಬರೋದಿಲ್ಲ. ತೆಂಗಿನ ಮರ ಇದ್ರ ಮೇಲೆ ಮತ್ತೆ ಮನೆಯಲ್ಲಿ ಸಾಕ್ತಕ್ಕಂಥ ರೇಷ್ಮೆ ಹುಳುಗಳ ಸ್ಟ್ಯಾಂಡೇ ಆಗಲಿ, ಜೇನು ಸಾಕಾಣಿಕೆ ಸ್ಟ್ಯಾಂಡ್ಗಳಿಗೆ ಆಗಲಿ, ಆ ಕಾಲುಗಳಿಗೆ ನಾವು ಎಣ್ಣೆ ಅಥವಾ ಗ್ರೀಸ್ ಸವರೋದ್ರಿಂದ ಇರುವೆ ಆಗಲಿ ಮತ್ತು ಇನ್ನೊಂದು ಕೀಟಗಳಾಗಲಿ ಅವುಗಳ ಮೇಲೆ ಹತ್ತಿ ಹೋಗೋದಿಲ್ಲ. ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಆ ಕೀಟಗಳನ್ನು ನಿಯಂತ್ರಣಕ್ಕೆ ತಗೋಬಹುದು. ಭತ್ತದಲ್ಲಿ ಹಿಂದಿನಿಂದನೂ ನಾವು ಕೊಳವೆ ಹುಳು ಏನಾದ್ರು ಬಂತು ಅಂತಂದ್ರೆ ಒಂದು ಕಡೆ ಒಬ್ಬ ಹಗ್ಗ ಇಟ್ಕೊಂಡು ಇನ್ನೊಂದು ಕಡೆ ಇನ್ನೊಬ್ಬ ಹಗ್ಗ ಇಟ್ಕೊಂಡ್ಬಿಟ್ಟು ಆ ಕೊಳವೆ ಕಟ್ಟಿದ ಏನಿರುತ್ತೋ ಅದನ್ನ ಹಿಂಗೆ ಎಳ್ಕಂತ ಹೋದ್ರೆ ಆ ಕೊಳವೆಗಳೆಲ್ಲ ನೀರನ್ನೇ ಬಿದ್ದು ಕೊನೆಗೆ ನೀರು ಎಲ್ಲಿ ಹೊರಗೆ ಬರುತ್ತೋ ಅಲ್ಲಿ ಬಂದು ಕಲೆಕ್ಟ್ ಆಗ್ತದೆ. ಅಂತ ಕೊಳವೆಗಳನ್ನೆಲ್ಲ ತೆಗೆದ್ಬಿಟ್ಟು ನಾವು, ಇದು ಒಂದು ಯಾಂತ್ರಿಕ ಕ್ರಮ ಇದ್ದಂಗೆ. ನಾವು ಕಾಳನ್ನು ಸರಿಯಾಗಿ ಬಿಸಿಲಿಗೆ 8-9% ತೇವಾಂಶ ಇರಂಗೆ ಒಣಗಿಸಿ ಇಡೋದ್ರಿಂದ ರೋಗಾಣುಗಳು ಬರೋದಿಲ್ಲ. ಇದು ಸ್ವಚ್ಛತೆ ಅಂತ ಹೇಳ್ತೀವಿ. ಎಲ್ಲೇ ಹೋಗ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಕೀಟ ಅಥವಾ ರೋಗಗಳ ಬಾಧೆನ ಕಡಿಮೆ ಮಾಡ್ಕೋ. ಕೊನೆಯದಾಗಿ ಇತ್ತೀಚೆಗೆ ರೈತರಿಗೆ ಬಹಳಷ್ಟು ತೊಂದರೆ ಕೊಡೋದು ನಮ್ಮಲ್ಲಿ ಬರ್ತಕ್ಕಂಥ ರೈತರುಗಳು ಮಂಗನ ಕಾಟ, ಕರಡಿ ಕಾಟ, ಆನೆ ಕಾಟ ಅಂತ ಹೇಳ್ತಿದ್ದಾರೆ. ಅವುಗಳಿಗೆಲ್ಲ ನಾವೇ ಮುಖ್ಯವಾದ ಕಾರಣ ಆಗುತ್ತೆ. ಅವುಗಳ ಕಾಡು ನಾಶ ಮಾಡೋದ್ರಿಂದ ಅವು ನಮ್ಮ ಊರಿಗೆ ಬರ್ತದವೆ, ನಮ್ಮ ಬೆಳೆಗಳ ಮೇಲೆ ತಿಂತದವೆ. ಇದಕ್ಕೆ ನಮ್ಮ ತೋಟಗಳಲ್ಲಿ ಅಲ್ಲಲ್ಲಿ ಏನಾದರೂ ಅವಕ್ಕೆ ಸ್ವಲ್ಪ ಹಣ್ಣಿನ ಅಥವಾ ಆಹಾರ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿದಾಗ ನಮ್ಮ ತೆಂಗಿನಕಾಯಿ ಆಗಲಿ ಅಡಿಕೆ ಕಾಯಿ ಆಗಲಿ ಯಾವನು ತೊಂದರೆ ಇಳುವರಿ ಆಗಲ್ಲ. ಅದಕ್ಕೆ ಹೇಳ್ಬೇಕಂದ್ರೆ ನೀನು ಬದುಕು ನಾವು ಬದುಕು ಅಂತ ಎರಡೂ ಒಂದು ಪರಿಸರದಾಗೆ ಮನವರಿಕೆ ಮಾಡ್ಕೊಂಡು ಇಟ್ಕೊಂಡಾಗ ಸಮತೋಲನ ಜೀವನ ಅಂತ ಕಾಡ್ತೀವಿ ನಾವು. ಅವು ಬದುಕಿರ್ತವೆ ನಾವು ಬಂತು ಇದರಿಂದನೇ ಅಲ್ಲ. ಇಷ್ಟು ಒಂದು ಮಾಹಿತಿಯನ್ನು ನಾನು ರೈತರಿಗೆ ಕೊನೆಯದಾಗಿ ತಿಳಿಸ್ತೀನಿ. ಈ ರೈತರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಕೃಷಿ ಕಾಲೇಜಿನಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 9008618461ಕ್ಕೆ ಯಾವುದೇ ಸಮಯದಲ್ಲಿ ಸಂಪರ್ಕ ಮಾಡಿರಿ. ರೈತರಿಗೆ ಸೇವೆ ಮಾಡೋಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ. ಒಳ್ಳೆಯದು ಸರ್. ತಾವು ಇದುವರೆಗೂ ಸಮಗ್ರ ಬೆಳೆ ನಿರ್ವಹಣೆಗೆ ಯಾಂತ್ರಿಕ ಕ್ರಮಗಳು ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು. ಇದುವರೆಗೂ ಸಮಗ್ರ ಪೀಡೆ ನಿರ್ವಹಣೆಗೆ ಯಾಂತ್ರಿಕ ಕ್ರಮಗಳು ಈ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಶಿವಣ್ಣ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. # ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಈಗ ಪರಿಸರ ಗೀತೆ. ಕಣ್ಣಿನ ಕನಸು ಮಣ್ಣಿನ ಮನಸ್ಸು ತುಂಬಿದೆ ಜೀವಜಲ ತುಂಬಿದೆ ಜೀವಜಲ ಸುಜಲ ಸುಜಲ ಸುಜಲ ಕರೆದಿದೆ ಜೀವಜಲ ಕರೆದಿದೆ ಜೀವಜಲ ನೋವಿಗೆ ಕರಗಿದು ಮೋಡ ಸುರಿಯುತ್ತ ನೆಲದಲ್ಲಿ